ಸೇವಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆ ಇದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಪನ ಹಕ್ಕು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51 ಕೃಷಿ ರಂಗ ರೈತ ಬಾಂಧವರ ಕಾರ್ಯಕ್ರಮ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಆಲಿಸುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಮಣ್ಣಿನ ಸಂರಕ್ಷಣೆ ಮತ್ತು ಮಣ್ಣು ಪರೀಕ್ಷೆಯ ಮಹತ್ವ. ಈ ವಿಷಯ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾ ವೀರೇಶ್ ಅವರೊಂದಿಗೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕೊನೆಯಲ್ಲಿ ಪೇಟೆ ದಾಣೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಮಣ್ಣಿನ ಸಂರಕ್ಷಣೆ ಮತ್ತು ಮಣ್ಣು ಪರೀಕ್ಷೆಯ ಮಹತ್ವ. ಈ ವಿಷಯ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ವೀರೇಶ್ ಅವರೊಂದಿಗೆ ಸಂದರ್ಶನವನ್ನು, ಸಂದರ್ಶಕರು ಅಮರೇಶ್ ಆಸಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ರೈತ ಬಾಂಧವರು, ಬೇಸಿಗೆ ಬಂದಿದೆ, ಇನ್ನೇನು ಮುಂಗಾರು ಮತ್ತು ಹಿಂಗಾರು ಕೃಷಿ ಚಟುವಟಿಕೆಗಳು ಮುಗಿದಿದ್ದಾವೆ. ಮುಖ್ಯವಾಗಿ ಈಗ ಬೇಸಿಗೆ ಸಮಯ ಅಂತಂದರೆ ಬದುಗಳನ್ನು ಸಂರಕ್ಷಣೆ ಮಾಡೋದಾಗಿರ್ಬೋದು, ಮಣ್ಣು ಪರೀಕ್ಷೆಯನ್ನು ಮಾಡುವಂಥದ್ದಾಗಿರ್ಬೋದು. ರೈತ ಬಾಂಧವರು ಮುಂದಿನ ಹಂಗಾಮಿಗೆ ತಮ್ಮ ಕೃಷಿ ಭೂಮಿಯನ್ನು ಸಿದ್ಧಪಡಿಸುವಂತಹ ಒಂದು ಅಥವಾ ಮುಂದಿನ ಬೆಳೆಗಳಿಗೆ ಭೂಮಿಯನ್ನು ತಯಾರಿ ಮಾಡುವಂತಹ ಒಂದು ಸಮಯ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ತಮ್ಮಲ್ಲಿರುವಂತಹ ಭೂಮಿಯನ್ನು ಫಲವತ್ತತೆಯಿಂದ ನೋಡಿಕೊಳ್ಬೇಕು, ಜೊತೆಗೆ ಮಣ್ಣು ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಣ್ಣು ಸಂರಕ್ಷಣೆ ಮತ್ತು ಮಣ್ಣು ಪರೀಕ್ಷೆಯ ಮಹತ್ವದ ಕುರಿತು ನಮ್ಮೆಲ್ಲ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರಾಯಚೂರು ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರು ಹಾಗೂ ಮಣ್ಣು ವಿಜ್ಞಾನಿಗಳಾದಂತಹ ಡಾಕ್ಟರ್ ವೀರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೆಯೇ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಮಣ್ಣು ಅನ್ನೋದು ಒಂದು ಜೀವಂತ ವಸ್ತು, ಎಲ್ಲ ಜೀವಿಗಳಿಗೆ ಮೂಲವಾಗಿ ಬೇಕಾಗಿರುವಂಥದ್ದು ಮಣ್ಣು. ಮಣ್ಣು ಅಂದರೆ ನಮ್ಮ ಕೃಷಿಗೆ ಮುಖ್ಯವಾಗಿ ಬಂತಪ್ಪ ಅಂತಂದರೆ ಮಣ್ಣು ಎಲ್ಲ ಕಡೆ ಇರ್ತದೆ. ಮುಖ್ಯವಾಗಿ ನಾವು ಕೃಷಿಯನ್ನು ಉತ್ಪಾದನೆ ಮಾಡುವಂಥದ್ದು, ಕೃಷಿ ಚಟುವಟಿಕೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮಣ್ಣು ಅಂದರೆ ಏನು ಅಂತ ನಮ್ಮ ರೈತ ಬಾಂಧವರಿಗೆ ಪ್ರಾಸ್ತಾವಿಕವಾಗಿ ಹೇಳ್ತೀರಿ? ಮಣ್ಣು ಇದನ್ನು ನಾವು ಕೃಷಿಗೆ ಒಳಪಟ್ಟಂತೆ ನಿರ್ಧರಿಸಲು ಆಗುವುದಾದರೆ ನಾವು ಇದನ್ನು ಭೂಮಿಯ ಒಂದು ಮೇಲ್ಪದರು ಅಂತ ಹೇಳ್ತೀವಿ. ರೈತರಿಗೆ ಮುಖ್ಯವಾಗಿ ಒಂದು 15-30 ಸೆಂಟಿಮೀಟರ್ ಮೇಲ್ಮೈಟ್ಟದಿಂದ ಇರುವಂಥದ್ದು ಬಹಳ ಪ್ರಾಮುಖ್ಯತೆ. ಇದರಲ್ಲಿ ಭೂಮಿ ಈ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡಷ್ಟು ರೈತರಿಗೆ ತಾವು ಉತ್ತಮವಾದ ಬೆಳೆಗಳನ್ನ ತೆಗೆದುಕೊಳ್ಳೋಕೆ ಅನುಕೂಲ ಆಗ್ತದೆ. ಈಗ ಆಮೇಲೆ ಈ ಮಣ್ಣು ಆ್ಯಕ್ಚುಲಿ ಮಣ್ಣು ಫಲವತ್ತತೆ ಕಾಪಾಡಿಕೊಂತ ಮುಂಚೆ ಮಸ್ಟು ನಾವು ರೈತರು ಮೊದಲು ಮಣ್ಣು ಸಂರಕ್ಷಣೆ ಮಾಡ್ಕೊಳ್ಬೇಕು. ಯಾಕಂದರೆ ಈ ಮೇಲ್ಮೈ ಮಣ್ಣು ಹೆಚ್ಚು ಮಳೆ ಬೀಳುವುದರಿಂದ ಮಣ್ಣಿನಲ್ಲಿ ಕೊಚ್ಚಿ ಹೋಗ್ಬೋದು, ಸವಕಳಿ ಆಗುತ್ತೆ. ಆಮೇಲೆ ಗಾಳಿ ಬೀಸುವುದರಿಂದ ಸವಕಳಿ ಆಗ್ಬೋದು. ಇದು ಕೊಚ್ಚಿ ಹೋದ್ರೆ ಆ ಮೇಲ್ಮೈ ಮಣ್ಣು ಉತ್ಪಾದನೆ ಆಗಕ್ಕೆ ಸುಮಾರು ಸಾವಿರಾರು ವರ್ಷ ಆಗಿರ್ತದೆ. ಸೊ ಮತ್ತೆ ಅದು ಫಲವತ್ತತೆನೇ ಎಲ್ಲ ಹಾಳಾಗಿ ಹೋಗುತ್ತೆ. ಫಸ್ಟ್ ಮಣ್ಣು ಕೊಚ್ಚಿ ಹೋಗದೆ ಸವಕಳಿ ಆಗದನ್ನ ತಡಿಬೇಕು. ಇದಕ್ಕೆಲ್ಲ ಕಾರ್ಯಕ್ರಮಗಳನ್ನ ರೈತರು ತಾವು ಸಂರಕ್ಷಣೆ ಮಾಡ್ಕೊಳ್ಬೇಕು. ಇದರಲ್ಲಿ ಹಲವಾರು ವಿಧಗಳಿದಾವ. ರೈತರು ಹೆಚ್ಚು ಖರ್ಚು ಮಾಡದೆ ತಮ್ಮಲ್ಲಿ ದೊರಕುವಂತಹ ಉಪಕರಣಗಳಿಂದ ಹೊಲದ ಬದುಗಳು, ಏನಂದ್ರೆ ಫಾರ್ಮ್ ಬಂಡ್ಸ್ ಅಂತೀವಲ್ಲ, ಹೊಲದ ಬದುಗಳನ್ನ ಗಟ್ಟಿ ಮಾಡಿಕೊಳ್ಬೇಕು. ಆಮೇಲೆ ಆದಷ್ಟು ಹೊಲದ ಬದುಗಳ ಸುತ್ತಮುತ್ತ ಮರಗಿಡಗಳನ್ನ ಹಾಕಿಕೊಂಡು ಮಣ್ಣು ಸಂರಕ್ಷಣೆ ಮಾಡ್ಕೊಳ್ಬೋದು. ಆಮೇಲೆ ನೀರು ತಮ್ಮ ತಮ್ಮ ಜಮೀನಿನಲ್ಲೇ ಬಸಿಯುವಂತೆ ಮಾಡಬೇಕು. ಹೆಚ್ಚು ನೀರು ಹರಿದು ಹೋಗುವಂತೆ ಕೂಡಿ ನಿಲ್ಲಿಸ್ಕೊಳ್ಬೇಕು. ಸೊ ಈ ಥರ ಸಣ್ಣ ಸಣ್ಣ ಕಾರ್ಯಕ್ರಮಗಳು. ಆಮೇಲೆ ಕೆಲವೊಂದು ಕಡೆ ಟ್ರೆಂಚಸ್ ಅಂತ ಹೇಳ್ತೀವಿ, ಹೊಲದ ಬದುಗಳ ಹತ್ರ ಸ್ವಲ್ಪ ಮಣ್ಣನ್ನು ಕುಣಿ ತೊಡ್ಸ್ಕೊಳ್ಳೋದು, ಅಲ್ಲಿ ಮಳೆ ನೀರು ಬಂದಲ್ಲ ಹೆಂಗಿ, ಆಮೇಲೆ ಮಣ್ಣು ನಿಮ್ಮ ಹೊಲದಿಂದ ಬೇರೆ ಹೊಲಕ್ಕೆ ಕೊಚ್ಚೋಗ್ಲಾರ್ದೆ ಅಲ್ಲೇ ಉಳ್ಕೊಳತ್ತೆ. ಇಂಥವೆಲ್ಲ ಕಾರ್ಯಕ್ರಮಗಳನ್ನ ತಾವು ರೈತರು ಹೆಚ್ಚು ಖರ್ಚು ಮಾಡಬಾರ್ದು. ಸುಮ್ಮನೆ ಈಗಂತರೂ ಆದಷ್ಟು ಟ್ರ್ಯಾಕ್ಟರ್ ಬಂದಿದಾವ, ಜೆ ಸಿ ಬಿ ಬಂದಿದಾವ, ಇವನ್ನೆಲ್ಲ ಬಾಡಿಗೆ ತಗೊಂಡು ಕೂಡ ನೀವೆಲ್ಲ ಫಸ್ಟ್ ಮಾಡ್ಕೋಬೇಕು. ಇವು ಫಸ್ಟ್ ಈ ಮಣ್ಣು ಸಂರಕ್ಷಣೆಗಳನ್ನ ಇವನ್ನೆಲ್ಲ ಮಾಡ್ಕೊಂಡ ಮೇಲೆ ಮುಂದೆ ನೀವು ಅದನ್ನ ಫಲವತ್ತತೆ ಕಾಪಾಡ್ಕೊಳಕ್ಕೆ ಅನುಕೂಲ ಆಗ್ತದೆ. ಅಂತ ರೈತ ಬಾಂಧವರು ಇರುವ ಮಣ್ಣನ್ನ ಸಂರಕ್ಷಣೆ ಮಾಡ್ಕೋಬೇಕು. ಮುಖ್ಯವಾಗಿ ಭೂಮಿಯ ಮೇಲ್ಪದರು ಅಂತಂದ್ರೆ 15-10 ಸೆಂಟಿಮೀಟರ್ ಒಳ್ಳೆಯ ಮಣ್ಣು ಅಂತ ತಡ್ಕೋಬೇಕು. ಅಂದ್ರೆ ಯಾವುದೇ ಒಂದು ಭೂಮಿ ಫಲವತ್ತಾಗಿರ್ಬೇಕಪ್ಪ ಅಂತಂದ್ರೆ ಒಂದು 10-15 ಸೆಂಟಿಮೀಟರ್ ಒಳ್ಳೆಯ ಮಣ್ಣಿರ್ಬೇಕು. ಅದು ಗಟ್ಟಿ ಇತ್ತಪ್ಪ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಯಾವುದೇ ಬೆಳೆಗಳು ಬೆಳಲಿಕ್ಕೆ ಅವಕಾಶ, ಅಷ್ಟು ಇಳುವರಿನ ಹೇಗೆ. ಈಗ ಮಣ್ಣು ನೋಡಿ, ಮೇಲ್ಮೈ ಮಣ್ಣು ಸುಮಾರು, ಈಗ ಕೆಲವೊಂದು ಮಣ್ಣು ಮಳೆ ಆಧಾರಿತ ಕೃಷಿ ಭೂಮಿಯಲ್ಲಿ ಸಾಧಾರಣವಾಗಿ ನೈಸರ್ಗಿಕವಾಗಿ ಏನೇನಾಗಿರುತ್ತೆ ಅದೇ ಇರುತ್ತೆ. ಬಟ್ ಎಲ್ಲಿ ನೀರಾವರಿ ಪ್ರದೇಶ ಬಂದಿದೆ ಅಲ್ಲಿ ಏನಾಗ್ತಾ ಇದಾವ, ಈ ಭೂಮಿ ಸಮಸ್ಯಾತ್ಮಕ ಮಣ್ಣುಗಳಾಗ್ತಾ ಇದಾವ. ಯಾಕಾಗ್ತಾ ಇದೆ ಅಂದರೆ ಅದಕ್ಕೆ ಭಾಳಷ್ಟು ಕಾರಣಗಳಿದಾವ. ಈಗ ನೈಸರ್ಗಿಕವಾಗಿ ಡ್ರೈನೇಜ್ ಅಂತ ಇರ್ತೀವಲ್ಲ, ವಾಟರ್ಗೆ ಅದು ತಡೆ ನಿರ್ಮಿಸೋದ್ರಿಂದ ನೀರು ಹಿಂಗಿಕೊಂಡು ಹೋಗಿ ಲವಣಾಂಶಗಳು ಭೂಮಿ ಮೇಲೆ ಹೆಚ್ಚು ಹೆಚ್ಚು ಆಗಿ ಶೇಖರಿಸಿಕೊಳ್ಳೋದ್ರಿಂದ ವಿವಿಧ ರೀತಿಯ ಸಮಸ್ಯಾತ್ಮಕ ಮಣ್ಣುಗಳು ಆಗ್ತಾ ಇದಾವ. ಕೆಲವೊಂದು ಕಡೆ ಉಳಿ ಮಣ್ಣು ಆಗ್ತಿದಾವೆ, ಕೆಲವೊಂದು ಕಡೆ ಸೌಳು ಮಣ್ಣು ಆಗ್ತಿದಾವೆ, ಕೆಲವೊಂದು ಕಡೆ ಚೌಳು ಮಣ್ಣು ಆಗ್ತಿದಾವೆ. ಬಟ್ ಆದರೂ ಕೂಡ ಇದಕ್ಕೆ ಪರಿಹಾರ ಉಪಾಯಗಳು ಇದಾವೆ. ಅವನ್ನ ರೈತರು ಆ ಕಾಲಕ್ಕೆ ತಕ್ಕಂತೆ ಅದನ್ನು ಎಷ್ಟು ಪ್ರಮಾಣದಲ್ಲಿ ತೊಂದರೆ ಆಗಿದೆ ಅಂತ ನಿಂತಿಸಬೇಕಂದ್ರೆ ಮಣ್ಣು ಪರೀಕ್ಷೆ ಮಾಡಬೇಕಾಗ್ತದೆ. ಮುಖ್ಯವಾಗಿ ಯಾವುದೇ ಮಣ್ಣು ಒಳ್ಳೆ ಮಣ್ಣಿದೆ, ಇದು ಮಧ್ಯಮ ಪ್ರಮಾಣದ ಮಣ್ಣಿದೆ ಅಥವಾ ಇದು ಸೌಳು ಜೌಳು ಅನುಪಯುಕ್ತ ಮಣ್ಣು ಅಥವಾ ಸಮಸ್ಯಾತ್ಮಕ ಮಣ್ಣು ಇದೆ ಅಂತಂದಾಗ ಖಂಡಿತವಾಗಿ ಈ ಮಣ್ಣು ಪರೀಕ್ಷೆ ಮುಖ್ಯ ಅಂತ ಹೇಳ್ತೀರಾ ಹೇಗೆ? ಹೌದು, ಹೇಳ್ಬೋದು. ಅಂದ್ರೆ ಮಣ್ಣು ಪರೀಕ್ಷೆಯ ಮುಖಾಂತರವಾಗಿ ಅದರ ಒಂದು ಮಣ್ಣಿನ ಗುಣಧರ್ಮವನ್ನು, ರಾಸಾಯನಿಕ ಭೌತಿಕ ಮತ್ತೆ ಬೇರೆ ಬೇರೆ ಅಂಶಗಳನ್ನ ಕಂಡುಹಿಡಬಹುದು. ಈ ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅಂತ ಹೇಳ್ತೀರಿ? ಮಣ್ಣು ಪರೀಕ್ಷೆ ಇದೆ. ಈಗ ಅದು ಸಮಸ್ಯಾತ್ಮಕವಲ್ಲದ್ದು, ಉತ್ತಮ ಮಟ್ಟದ್ದು ಅಥವಾ ಸಮಸ್ಯೆ ಇದೇನೋ, ಸಮಸ್ಯೆ ಇದ್ರೆ ಯಾವ ಥರದ ತೊಂದರೆ ಇದೆ, ಯಾಕೆ ಇಳುವರಿ ರೈತರ ಭೂಮಿಯಲ್ಲಿ ಕಡಿಮೆ ಬರ್ತಾ ಇದೆ. ಕೆಲವೊಂದು ರೈತರು ಹೇಳ್ತಾರೆ ನಾವು ಎಲ್ಲ ಗೊಬ್ಬರ ಕರೆಕ್ಟಾಗಿ ಮಾಮೂಲಾಗಿ ಏನಾಗಬೇಕು ಅದೇ ಆಗ್ತಾ ಇದೀವಿ, ಬಟ್ ವರ್ಷದಿಂದ ವರ್ಷಕ್ಕೆ ನಮ್ಮ ಇಳುವರಿ ಕಡಿಮೆ ಆಗ್ತಾ ಇದೆ, ಅದಕ್ಕೆ ನಾವು ಮಣ್ಣು ಪರೀಕ್ಷೆ ಮಾಡೋಕೆ ಬಂದಿವಿ ಅಂತ ಹೇಳ್ತಾರೆ. ಇನ್ನೊಂದು ಸರಿ, ಕೆಲವು ಜನ ರೈತರು ಯಾವುದಾದ್ರೂ ಡ್ರಿಪ್ ಇರಿಗೇಷನ್ ಮಾಡಿಸ್ಬೇಕಾದ್ರೆ ಸಬ್ಸಿಡಿ ಬೇಕಾಗಿರುತ್ತೆ, ಅಥವಾ ತೋಟಗಾರಿಕೆ ಬೆಳಿಬೇಕಾದ್ರೆ ಸಬ್ಸಿಡಿ ಬೇಕಾಗುತ್ತೆ, ಅಥವಾ ಮೀನುಗಾರಿಕೆಗೆ ಹೋಗ್ಬೇಕಂದ್ರೆ ಅದಕ್ಕಷ್ಟೇ ಅವರು ಅಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. ನೀವು ಮಣ್ಣು ಪರೀಕ್ಷೆ ಮಾಡ್ಕೊಂಬಂದ್ರೆ ಮುಂದೆ ಸ್ಟೆಪ್ ಅಂದಾಗ ಅವನು ಮಾದರಿ ಬೇಕು, ಮಣ್ಣು ಮಾದರಿ ತಂದು ನಮ್ಮ ಲ್ಯಾಬ್ಗಳಿಗೆ ಮಣ್ಣು ಪರೀಕ್ಷೆ ಮಾಡಕ್ಕೆ ಬರ್ತಾರೆ. ಇದರಲ್ಲಿ ನೀರಾವರಿ ರೈತರಿಗೆ ಸಮಸ್ಯಾತ್ಮಕ ಮಣ್ಣುಗಳು ಭಾಳ ಆಗ್ತಾ ಇದಾವೆ, ಅವರು ಭಾಳಷ್ಟು ಬರ್ತಾರೆ. ಬಟ್ ಮಳೆ ಆಧಾರಿತ ಪ್ರದೇಶದ ರೈತರು ಭಾಳ ಕಡಿಮೆ ಮಣ್ಣು ಪರೀಕ್ಷೆ ಮಾಡಿಸೋದು. ಏನಾದರೂ ಸರ್ಕಾರದ ಯೋಜನೆಗಳ ಲಾಭ ಪಡಿಬೇಕಪ್ಪ ಅಂತಂದ್ರೆ ಮಣ್ಣು ಪರೀಕ್ಷೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ಹೌದು. ಈಗ ಮಣ್ಣು ಪರೀಕ್ಷೆಯಿಂದ ಏನೇನು ಮಾಹಿತಿಗಳು ಲಭ್ಯ ಆಗ್ತವೆ ರೈತ ಬಾಂಧವರಿಗೆ? ಮಣ್ಣು ಪರೀಕ್ಷೆ ಅಂದ್ರೆ ಈಗ ಮಣ್ಣು ಫಸ್ಟ್ ಭಾಳಷ್ಟು ರೈತರು ಏನು ಮಾಡ್ತಾರೆ ಅಂದರೆ ಮಣ್ಣು ಪರೀಕ್ಷೆ ಮಾಡ್ಬೇಕಂದ್ರೆ ಯಾವುದೋ ಒಂದು ಇರದೆ ತಮ್ಮ ಹೊಲಕ್ಕೆ ಹೋಗ್ತಾರೆ, ಒಂದು ಕಡೆ ಸಲಿಕೆ ತಗೊಂಡು ಗುದ್ದಲಿ ತಗೊಂಡು ಮಣ್ಣು ತಗೊಂಬಂದ್ಬಿಡ್ತಾರೆ. ಅದು ಆ್ಯಕ್ಚುಲಿ ಮಣ್ಣಿನ ಮಾದರಿ ಸರಿಯಾದಲ್ಲ. ಅದು ಆ ಮಣ್ಣಿನ ಮಾದರಿ ಯಾವ ಥರ ಅಂದರೆ ಹೊಲದ ಸುತ್ತಮುತ್ತ ತಿರುಗಾಡಬೇಕು, ಗಿಡಗಳ ನೆರಳಿನಲ್ಲಿ ಗಿಡದ ಸುತ್ತಮುತ್ತ, ಅಥವಾ ಯಾವುದೋ ಒಂದು ಸರಿ ಸಾವಯವ ಗೊಬ್ಬರ ಹಾಕಿರ್ತಾರೆ, ಕುಪ್ಪೆ ಹಾಕಿದ್ದೆಲ್ಲಿರ್ತಾರೆ ಗುಂಪು, ಅದನ್ನು ಬಿಟ್ಟು ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕಕ್ಕಿಂತ ಮುಂಚೆ ಚೀಲಗಳು ಇಟ್ಟಿರ್ತಾರೆ ಗೊಬ್ಬರ, ಆ ಜಗನ್ನ ಬಿಟ್ಟು ಇಂಥವೆಲ್ಲ. ಆಮೇಲೆ ಕೆಲವೊಂದು ಕಡೆ ಕಾಲುವೆ, ಸಣ್ಣ ಕಾಲುವೆ ಹರಿದು ಹೋಗಿರ್ತಾವೆ ಅಥವಾ ನೀರು ನಿಲ್ಲಿಸಿರ್ತಾವೆ, ಎಲ್ಲ ಇವೆಲ್ಲ ಪ್ರದೇಶನ ಬಿಟ್ಟು ಆ ತಮ್ಮ ಪೂರ ಒಂದು 5 ಎಕರೆವರೆಗೆ ಒಂದು ಮಣ್ಣಿನ ಮಾದರಿನ ತೆಗಿಬಹುದು. ಐದು ಎಕರೆವರೆಗೆ ಅಂದ್ರೆ ಯಾವ ತರ ಅಂದ್ರೆ ಒಂದೇ ಕಡೆ ತೆಗಿಬಾರ್ದು, ಐದು ಎಕರೆ ಸುತ್ತಮುತ್ತ ತಿರುಗಾಡಿ ಅದು ಐದು ಎಕರೆ ಒಂದೇ ತರ ಸಮತಟ್ಟಾಗಿರ್ಬೇಕು. ಮತ್ತೆ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ಬೇರೆ ಬೇರೆ ತರ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ಬೇಕಂದ್ರೆ ಸರ್ವೆ ನಂಬರ್ 100 ಇದೆ, 5 ಎಕರೆ ಇದೆ. ಒಂದು ರೈತ ಹೊಲದ ಸುತ್ತಮುತ್ತ ನೋಡ್ಬಿಟ್ಟು ಹೊಲದ ಬದು ಗಿಡ ಆಮೇಲೆ ಪಂಪ್ ಹೌದು ಏನು ಕಾಲುವೆ ಇವೆಲ್ಲ ಬಿಟ್ಟು ಉಳಿದಲ್ಲೆಲ್ಲ ಏನು ಅಂದ್ರೆ ಸಲಿಕೆಯಿಂದ ಆಯ್ತು ಅಥವಾ ಗುದ್ಲೆಯಿಂದ ಆಯ್ತು ಒಂದೊಂದು 10 ಕೆಜಿಯನ್ನು ಒಂದು ಪ್ಲಾಸ್ಟಿಕ್ ಪುಟ್ಟಿಯಲ್ಲಿ ತೆಗೆದುಕೊಂಡು ಆನಂತರ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ಕಸ ಇಸ ಎಲ್ಲ ತೆಗೆದು ಸುಮಾರು 1 ಕೆಜಿ ಮಣ್ಣನ್ನು ತಂದು ಪ್ರಯೋಗಾಲಯಕ್ಕೆ ತಲುಪಿಸ್ಬೋದು ಪರೀಕ್ಷೆ ಮಾಡಾಕ. ಇನ್ನೊಂದ್ಸರಿ ಏನಾಗುತ್ತೆ, ಸಪೋಸ್ 1-5 ಎಕರೆ ಭೂಮಿ ಇದೆ ಅದರಲ್ಲಿ 2 ಎಕರೆ ಸ್ವಲ್ಪ ಎತ್ತರ ಮಟ್ಟದಲ್ಲಿದೆ ಇನ್ನು 3 ಎಕರೆ ಕೆಳಮಟ್ಟದಲ್ಲಿ, ಆವಾಗ ರೈತ ಏನ್ ಮಾಡ್ಬೇಕಂದ್ರೆ ಒಂದಕ್ಕೆ ಎ ಅಂತ ಮಾಡ್ಬೇಕು, ಸರ್ವೆ ನಂಬರ್ 100 ಎ, ಇನ್ನೊಂದು ಸರ್ವೆ ನಂಬರ್ 100 ಬಿ ಅಂತ ತನ್ನ ಮಾಹಿತಿಗಾಗಿ. ಸೊ ಇಲ್ಲಿ 2 ಮಾದರಿಗಳನ್ನ ಪರೀಕ್ಷೆ ಮಾಡ್ಬೇಕು, ಕೆಳಗಡೆ ಮಟ್ಟದ ಭೂಮಿಯಲ್ಲಿ ಬೇರೆ ಮತ್ತು ಎತ್ತರದಲ್ಲಿರೋ ಭೂಮಿ ಬೇರೆ, ಯಾಕಂದ್ರೆ ಅವು ಗುಣಧರ್ಮಗಳು ವ್ಯತ್ಯಾಸ ಆಗ್ತಾವ. ಈ ತರ ತಂದು ಲ್ಯಾಬ್ ಪ್ರಯೋಗಾಲಯಕ್ಕೆ ಕೊಟ್ಟಾಗ ಅವರು ರೈತನಿಂದ ಮಾಹಿತಿ ತಗೊಂತಾರೆ, ನೀ ಏನ್ ಬೆಳೆ ಬೆಳೀತಾ ಇದ್ದಿ, ಮುಂದೆ ಏನ್ ಬೆಳಿಬೇಕಂತ ಮಾಡಿದೀಯಾ, ಇದನ್ನ ಮೇಲೆ ನಾವು ಯಾವ್ಯಾವ ಗುಣಧರ್ಮಗಳನ್ನ ಇದರಲ್ಲಿ ನಾವು ರಸಸಾರ ಅಂತೀವಿ, ಪಿ ಎಚ್ ಸಾಯಿಲ್ ಪಿ ಎಚ್ ಅದು, ಮತ್ತು ಆಮೇಲೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತೀವಿ, ಲವಣಾಂಶ ಕಂಡುಹಿಡಿಯಬೇಕು. ಇವು ಕಂಪಲ್ಸರಿ ಮಾಡಿಸಿಬಿಟ್ರೆ ಉಳಿದೆಲ್ಲ ಬಹಳಷ್ಟು ನಮಗೆ ಅದು ಮಾಹಿತಿ ಸಿಗುತ್ತೆ. ಆನಂತರ ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟ್ಯಾಶ್ ಎಷ್ಟಿದೆ, ಯಾವ್ಯಾವ ಪ್ರಮಾಣದಲ್ಲಿದೆ, ಆಮೇಲೆ ಸಾವಯವ ಇಂಗಾಲ ಎಷ್ಟಿದೆ, ಇವು ಅತ್ಯಂತ ಅವಶ್ಯಕವಾದ ಗುಣಧರ್ಮಗಳು. ಇವೆಲ್ಲ ಚೆನ್ನಾಗಿದಾವೆ ಅಂದರೆ ನಾವು ಅದ್ರ ಮೇಲೆ ಹೇಳ್ಬೋದು ಈ ಭೂಮಿ ಒಳ್ಳೆಯದು ಅಥವಾ ಸಮಸ್ಯಾತ್ಮಕವಾಗಿದನೋ ಅಥವಾ ಏನು ಪರಿಹಾರ ತಗೋಬೇಕಾಗ್ತದೆ ಅಂತೇಳಿ ನಾವು ನಿರ್ಧರಿಸಲು ಅನುಕೂಲ ಆಗ್ತದೆ. ಅಂದರೆ ಮಣ್ಣು ಪರೀಕ್ಷೆಯಿಂದ ಈ ರಾಸಾಯನಿಕ ಜೈವಿಕ ಮತ್ತು ಕೆಲವೊಂದು ವಿಚಾರಗಳು ಕೂಡ ಈ ಮಣ್ಣು ಪರೀಕ್ಷೆಯಿಂದ ಲಭ್ಯ ಆಗ್ತದೆ. ಮಣ್ಣು ಪರೀಕ್ಷೆಗೆ ಸೂಕ್ತವಾದಂತಹ ಸಮಯ ಯಾವುದು ಅಂತ ಹೇಳ್ತೀರಿ? ಮಣ್ಣು ಪರೀಕ್ಷೆಗೆ ಯಾವಾಗಾದರೂ ಮಾಡಿಸ್ಬೋದು, ಬಟ್ ಇದರಲ್ಲಿ ನಾವು ರೈತರಿಗೆ ಸಲಹೆ ಕೊಡೋದಂದರೆ ನೀರಾವರಿ ಪ್ರದೇಶದ ಆದಮೇಲೆ ಇದರಲ್ಲಿ ವರ್ಷಕ್ಕೆ 3 ಬೆಳೆ ನಂತರ ಒಂದ್ಸರಿ ವರ್ಷಕ್ಕೊಂದ್ಸರಿ ಸ್ಯಾಂಪಲಿಂಗ್ ಮಾಡಬೇಕು, ಮಾದರಿ ಕಲೆಕ್ಟ್ ಮಾಡಬೇಕು. ಈಗ ಮಳೆ ಬೇಸಾಯ ಆಧಾರಿತ ಬೇಸಾಯ ಕೃಷಿ ಭೂಮಿಯಲ್ಲಿ 3 ವರ್ಷಕ್ಕೊಂದ್ಸರಿ ಮಾಡಿಸಿದರೆ ನಡೆಯುತ್ತೆ ಒಂದು. ಆಮೇಲೆ ಇದನ್ನ ನೀವು ಕೇಳಿದ ಹಾಗೆ ಕಟಾವು ಮಾಡಿದ ನಂತರ ಮಾನ್ಸೂನ್ ಮುಂಗಾರು ಆರಂಭದಕ್ಕಿಂತ ಮುಂಚೆ ಅಂದ್ರೆ ಸೂಕ್ತವಾದ ಸಮಯ ಅಂದ್ರೆ ಏಪ್ರಿಲ್ ಮೇ ಅಲ್ಲಿ ನಾವು ಮಣ್ಣಿನ ಮಾದರಿ ತೆಗೆದ್ಬೇಕು, ಅದನ್ನ ತಂದು ಲ್ಯಾಬ್ರಿಗೆ ಸರಿಯಾಗಿ ಆಗ್ತದೆ. ಅಥವಾ ನಿಮ್ಗೊಂದು ಸಮಸ್ಯಾತ್ಮಕ ಇದೆ, ರೈತ ಬೆಳೆ ಬೆಳೆದನ ಅದು ಸರಿಯಾಗಿ ಬೆಳವಣಿಗೆ ಇಲ್ಲ ಕಂಡು ಬಂದಿಲ್ಲ ಅಂದ್ರೂ ಆ ಟೈಮಲ್ಲೂ ನಾವು ರೈತರು ಈ ತರ ಇದ್ದಾಗ ನಾವು ಸಜೆಸ್ಟ್ ಮಾಡ್ತೀವಿ, ತಲೆ ಕೊಡ್ತೀವಿ, ಇಲ್ಲಪ್ಪ ನೀವು ಮಣ್ಣಿನ ಮಾದರಿ ತೆಗೆದುಕೊಂಡು ಬಾ ಲ್ಯಾಬಿಗೆ ಕೊಡು, ಪರೀಕ್ಷೆ ಮಾಡಿ ನೋಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣವಿಲ್ಲ, ಒಳ್ಳೆ ಸಮಯ ಅಂದ್ರೆ ಕಟಾವು ಬೆಳೆ ಕಟಾವು ನಂತರದ ಸಮಯದಲ್ಲಿ ಮಾಡಿದ್ರೆ ಚೆನ್ನಾಗಿ. ಈಗ ಹಸಿ ಆಗ್ಬಿಟ್ಟಿರ್ತದೆ, ಮಳೆ ಬಂದಿರ್ತದೆ, ಒಣ ಇದ್ದಾಗ ಮಣ್ಣಿನ ಶ್ಯಾಂಪಲ್ ತಗೋಬೇಕಾ ಅಥವಾ ಹಸಿಯಾದಾಗ ತಗೋಬೇಕಾ, ಹೇಗೆ? ಹಸಿಯಾದಾಗ ನೀವು ನೋಡಿ ಅದು ಮಣ್ಣು ಮಾದರಿ ತೆರೆ ಸರಿಯಾಗಿ ತೆಗೆಯಕ್ಕೆ ಆಗದೇ ಇಲ್ಲ, ಯಾಕಂದ್ರೆ ನಾವು ಬೇರೆ ಬೇರೆ ಬೇರೆ ಕಡೆ ಕಲೆಕ್ಟ್ ಮಾಡಿ ಮಿಕ್ಸ್ ಮಾಡಕ್ ಆಗದೇ ಇಲ್ಲ, ಅಂದ್ರೆ ಗಂಟು ಗಂಟಾಗಿರುತ್ತೆ. ಅದಕ್ಕೆ ಆದಷ್ಟು ನೀವು ಅದು ಡ್ರೈ ಆಗಿರ್ಬೇಕು, ಸುಮಾರು 30 ಸೆಂಟಿಮೀಟರ್ ಪುಡಿ ಪುಡಿ ಮಿಕ್ಸ್ ಮಾಡಕ್ ಅನುಕೂಲ ಆಗುತ್ತೆ. ಅವಾಗ ನಿಮ್ಗೆ ಒಂದು ಒಳ್ಳೆ ಮಾದರಿ ಕಲೆಕ್ಟ್ ಮಾಡ್ಕೋಕಾಗತ್ತೆ, ಇಲ್ಲಾಂದ್ರೆ ತೆಗೆದುಕೊಳ್ಳಕ್ಕೆ ಆಗಲ್ಲ. ಆಮೇಲೆ ನೀವು ಹಸಿ ಇದ್ದದ್ದು ತಂದ್ರು ಕೂಡ ಅವು ಒಣಗಿಸ್ಬೇಕಾದ್ರೆ ಒಂದು 15-20 ದಿವಸ ಗಂಟಾಗಿ ಬಿಡುತ್ತೆ, ಬಹಳ ತೊಂದರೆ ಆಗ್ತದೆ. ಆದಷ್ಟು ಒಣ ಮಣ್ಣನ್ನ ತಂದ್ರೆ ಚೆನ್ನಾಗಿ. ಈಗ ತಾವು ಹೇಳಿದ್ರಿ 1 ಎಕರೆ ಪ್ರದೇಶಕ್ಕೆ ಅನುಗುಣವಾಗಿ ಎಷ್ಟು ಶ್ಯಾಂಪಲ್ ಗಳನ್ನ ಬೇರೆ ಬೇರೆ ಭಾಗದಿಂದ ಕಲೆಕ್ಟ್ ಮಾಡಿ ಅದನ್ನ ಮಿಕ್ಸ್ ಮಾಡ್ಬೇಕಂತ ಹೇಳ್ತೀರಿ? ಅದೇ ಒಂದು ಮಣ್ಣಿನ ಮಾದರಿ ಯೂಸಲ್ಲಿ ನಾವು ರೈತರಿಗೆ ಹೇಳೋದು 5 ಎಕರೆಗೆ ಒಂದು ಮಣ್ಣಿನ ಮಾದರಿ ಆದ್ರೆ ಸಾಕು. ಆ ಮಾದರಿ ಕಲೆಕ್ಟ್ ಮಾಡ್ಬೇಕಂದ್ರೆ ಸುಮಾರು ಒಂದು 20-25 ಕಡೆ ಮಣ್ಣನ್ನು ತೆಗೆದುಕೊಂಡು ಮಿಕ್ಸ್ ಮಾಡಿ ಕಲಿಸಿ ಆಮೇಲೆ ಸೂಕ್ತವಾಗಿ 1 ಕೆಜಿ ಮಣ್ಣನ್ನ ಪ್ರಯೋಗಾಲಯಕ್ಕೆ ಕಳಿಸಿದ್ರೆ ಸಾಕು. ಆವಾಗ ಕಲೆಕ್ಟ್ ಮಾಡ್ಬೇಕಾದಾಗ ನೀವು ಅದರಲ್ಲಿ ರೈತನ ಹೆಸರು, ಸರ್ವೆ ನಂಬರು, ಯಾವ ಬೆಳೆ ಬೆಳೆದದ್ದು, ಮುಂದೆ ಯಾವ ಬೆಳೆ ಬೆಳಿಬೇಕಂತ ಮಾಡಿದೀವಿ, ಮತ್ತು ಯಾವ ಗುಣಧರ್ಮಗಳನ್ನ ಪರೀಕ್ಷೆ ಮಾಡಬೇಕು, ಆಮೇಲೆ ದಿನಾಂಕ ಯಾವ ದಿನಾಂಕದಲ್ಲಿ ಮಣ್ಣಿನ ಮಾದರಿ ಕಲೆಕ್ಟ್ ಮಾಡಿವಿ, ಇವೆಲ್ಲ ಇನ್ಫಾರ್ಮೇಶನ್ ಆ ಚೀಟಿ ಒಳಗಡೆ ಹಾಕಿ ಪ್ರಯೋಗಾಲಯಕ್ಕೆ ತರಬೇಕು. ಈಗ ಒಬ್ಬ ರೈತ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ತಾನೆ, ಆ ಮಣ್ಣು ಪರೀಕ್ಷೆಯಲ್ಲಿ ಏನೊಂದು ನ್ಯೂನತೆ ಇದೆ, ಏನು ಪೋಷಕಾಂಶಗಳು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತಾ? ಗೊತ್ತಾಗುತ್ತೆ. ಅದ್ಮೇಲೆ ನಾವು ಹೇಳಿದಿನಲ್ಲ ರಸಸಾರ ಆಮೇಲೆ ಲವಣಾಂಶ ಇವೆಲ್ಲ ಮಾಡುವುದಲ್ಲದೆ ಸಾರಜನಕ ಪ್ರಮಾಣ ಎಷ್ಟಿದೆ, ರಂಜಕದ ಪ್ರಮಾಣ ಎಷ್ಟಿದೆ, ಪೊಟ್ಯಾಶ್ ಪ್ರಮಾಣ ಎಷ್ಟಿದೆ, ಇವನ್ನೆಲ್ಲ ಗೊತ್ತಾಗುತ್ತೆ. ಇದ್ಮೇಲೆ ಆ ಪ್ರಮಾಣದ ಆಧಾರದ ಮೇಲೆ ನಾವು ಕಡಿಮೆ, ಮಧ್ಯಮ ಮತ್ತು ಹೆಚ್ಚು ಅಂತೇಳಿ ಒಂದು ರೇಟಿಂಗ್ಸ್ ಇದಾವ. ಆ ರೇಟಿಂಗ್ಸ್ ಪ್ರಕಾರ ನಾವು ಹೇಳ್ತೀವಿ ಅವರಿಗೆ ಯಾವ ಕಡಿಮೆ ಇದೆ ಯಾವ ಜಾಸ್ತಿ ಇದೆ ಅಂತ. ಅಂದ್ರೆ ತಾವು ಹೇಳುವ ಪ್ರಕಾರ ರೈತ ಬಾಂಧವರು ಎರಡನೇ ಬೆಳೆ ಅಥವಾ ಹಿಂಗಾರಿ ಬೆಳೆ ಕಟಾವಾದ ನಂತರ ಸೂಕ್ತವಾದ ಸಮಯದಲ್ಲಿ ಮಣ್ಣು ಪರೀಕ್ಷೆಯನ್ನ ಭೂಮಿ ಒಣ ಇರುವಂತಹ ಒಂದು ಸಂದರ್ಭದಲ್ಲಿ ತಗೋಬೇಕು ಅಂತ ಹೇಳ್ತೀರಿ. ಜೊತೆಗೆ ಈಗ ಮಣ್ಣು ಪರೀಕ್ಷೆಗೆ ನಾವು ಒಳಗೆ ಬಂದಾಗ ಇಲ್ಲಿ ಸಾವಯವ ವಸ್ತುಗಳು ಹೇಗಿದ್ದಾವೆ ಅಂತ ಗೊತ್ತಾಗತ್ತ? ಹೌದು, ಸಾವಯವ ಅಂಶ ಗೊತ್ತಾಗುತ್ತೆ ಮಣ್ಣು ಪರೀಕ್ಷೆಯಲ್ಲಿ. ಅದಲ್ಲದೆ ನಾವು ಈ ಗುಣಧರ್ಮಗಳನ್ನ ಅಳಿತೀವಿ. ಆಮೇಲೆ ಈಗ ಭೌತಿಕ ಗುಣಧರ್ಮಗಳು ಕೆಲವೊಂದು ಇರ್ತಾವ. ಇವೆಲ್ಲ ನಾನು ಹೇಳಿದ್ದು ರಸಸಾರ, ಇಂಗಾಲದ ಪ್ರಮಾಣ, ಆಮೇಲೆ ರಂಜಕ, ಇವೆಲ್ಲ ನಾವು ರಾಸಾಯನಿಕ ಗುಣಧರ್ಮಗಳು ಅಂತ ಹೇಳ್ತೇವೆ. ಇನ್ನೊಂದು ಭೌತಿಕ ಗುಣಧರ್ಮ ಅಂದ್ರೆ ಮಣ್ಣಿನ ಕಣಗಳ ರಚನೆ. ಹೌದು, ಅದನ್ನ ಸ್ವಲ್ಪ ಪ್ರಯೋಗಾಲಯದಲ್ಲಿ ಮಾಡ್ಬೇಕಾದ್ರೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ. ಬಟ್ ಆದ್ರೂ ಕೂಡ ನಮ್ಮ ಅನುಭವದ ಪ್ರಕಾರ ಕೈಯಲ್ಲಿ ಹಿಡಿದು ಮಣ್ಣನ್ನು ಅಂಗೈಲಿ ಹಾಕಿಕೊಂಡು ಮುಟ್ಟಿ ಕೂಡ ಹೇಳ್ಬೋದು ಇದ್ರದ್ದು ಭೂಮಿ ಯಾವ ತರ ಭೌತಿಕ ಗುಣಧರ್ಮದಿದೆ, ನೀರು ಹಿಡಿದು ಇಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಇದನೋ ಇಲ್ಲ ಕಡಿಮೆ ಇದನೋ, ಈ ತರ ಕೆಲವೊಂದು ಗುಣಧರ್ಮಗಳು ನಮಗೆ ಗೊತ್ತಾಗ್ತಾವ. ಅದು ಏನಂದ್ರೆ ರೈತರು ಲ್ಯಾಬಲ್ಲಿ ಬಂದ್ಮೇಲೆ, ಪ್ರಯೋಗಾಲಯಕ್ಕೆ ಬಂದ್ಮೇಲೆ ಅದು ರಿಸಲ್ಟ್ ತಗೊಂಡು ಹೋಗಕ್ ಬಂದಂಗ ಮುಂಚೆ ವಿಜ್ಞಾನಿಗಳಿಗೆ ಭೇಟಿಯಾಗಿ ಸರ್ ಈ ತರ ಮಣ್ಣಿತ್ತು ನಮ್ದು ಇದ್ರ ಬಗ್ಗೆ ವಿಚಾರಿಸಿದ್ರೆ ಅವಾಗ ರೈತರಿಗೆ ಜಾಸ್ತಿ ಮಾಹಿತಿ, ಹೆಚ್ಚು ಮಾಹಿತಿ ಸಿಗುತ್ತೆ. ಈಗ ಮಣ್ಣು ಪರೀಕ್ಷೆಯನ್ನ ಎಲ್ಲೆಲ್ಲಿ ಮಾಡಿಸ್ತಾರೆ? ಮಣ್ಣು ಪರೀಕ್ಷೆಗಳು ಇದರಲ್ಲಿ ಕೃಷಿ ಇಲಾಖೆಯ ಮಣ್ಣು ಪರೀಕ್ಷಾ ಕೇಂದ್ರಗಳು ಇದಾವೆ. ರೈತರಿಗೆ ಅಲ್ಲಿ ಅನುಕೂಲ ಆಗಲಿಲ್ಲ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ, ಇದು ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಮಾಡ್ತಾರೆ. ಆಮೇಲೆ ಕೃಷಿ ಮಹಾವಿದ್ಯಾಲಯಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಅಂತೇಳಿ ಪ್ರತ್ಯೇಕವಾಗಿ ಅವರ ಶಿಕ್ಷಣಕ್ಕಾಗಿರುವ ಲ್ಯಾಬ್ಗಳಿದಾವ, ಅಲ್ಲಿ ಕೂಡ ರೈತರು ಮಣ್ಣಿನ ಮಾದರಿಗಳನ್ನ ಪರೀಕ್ಷೆ ಮಾಡ್ತಾರೆ. ರೈತ ಬಾಂಧವರು ಎಲ್ಲಾದರೂ ಕೂಡ ಈ ಒಂದು ಮಣ್ಣಿನ ಮಾದರಿಯನ್ನ ಸರಿಯಾಗಿ ಕಲೆಕ್ಟ್ ಮಾಡಿ ಎಲ್ಲಾದ್ರೂ ಕೊಡಬಹುದು. ಎಲ್ಲಾದ್ರೂ ಕೊಡಬಹುದು, ಬಟ್ ಮಣ್ಣಿನ ಮಾದರಿ ಯಾವ ತರ ಕಲೆಕ್ಟ್ ಮಾಡಬೇಕು ಅಂತ ಫಸ್ಟ್ ತಿಳುವಳಿಕೆ ಅವ್ರ ಹತ್ರ ಇರಬೇಕು. ಹೌದು, ಯಾವ ಪ್ರಕಾರವಾಗಿ ತಗೋಬೇಕು ಅದನ್ನ, ಈಗ 10-20 ಸ್ಯಾಂಪಲ್ ತೆಗೆದುಕೊಂಡು ಅದನ್ನ ಹೇಗೆ ಮಿಕ್ಸ್ ಮಾಡಬೇಕು, ಹೇಗೆ ಅದನ್ನ ಡಿವೈಡ್ ಮಾಡಬೇಕು, ಕೊನೆಗೆ 1 kg ಎಷ್ಟು ಅದನ್ನ ಹೇಗೆ ನಾವು ಕಲೆಕ್ಟ್ ಮಾಡ್ಕೊಂಡು ಬಂದು ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಒಂದೊಂದ್ಸರಿ ರೈತರಿಗೆ ಗೊತ್ತಿರೋದ್ರೆ ಬಿಡದ್ರೆ ಕೃಷಿ ಮಾಡೋಕಂತ ಒಂದೊಂದ್ ಚೀಲ ಹೊತ್ಕೊಂಡ್ ಬರ್ತಾರೆ, 10 kg ಚೀಲ ತಗೊಂಡ್ಬಿಡ್ತಾರೆ ಲ್ಯಾಬಿಗೆ. ನಮಗೆ ಬೇಕಾಗಿರೋ ಒಂದು 1/4 kg ಅಂದ್ರೆ ಸಾಕು, ಅದರಲ್ಲೇ ಸಾಕಷ್ಟು ಮಾಡಬಹುದು. ಹೌದು, ಈಗ ಕೆಲವೊಬ್ಬರು ರೈತ ಬಂದ್ರು ತಾ ಹೇಳಿದ ಹಾಗೆ ಗೊಬ್ಬರದ ಚೀಲ ಇಟ್ಟಿರ್ತಾರೆ ಅಥವಾ ಒಂದು ತಿಪ್ಪೆ ಗೊಬ್ಬರವನ್ನ ಹಾಕಿರ್ತಾರೆ, ಅಂತಹ ಜಾಗವನ್ನ ಬಿಟ್ಟು ನಾವು ತಗೋಬೇಕಂತ ತಗೋಬೇಕು. ಈಗ ಮಣ್ಣಿನ ಪರೀಕ್ಷೆ ತಗೊಳ್ಳುವಾಗ ತಾವು ಸಲಿಕೆಯಿಂದ ತಗೋಬೇಕಂತ ಹೇಳಿದ್ರಿ, ಎಷ್ಟು ಆಳದವರೆಗೆ ತಗೋಬೇಕು? ಈಗ ಅದು ಒಣಭೂಮಿ ಇತ್ತು, ಆಮೇಲೆ ಮಣ್ಣಿನ ಭೌತಿಕ ಗುಣಧರ್ಮದ ಮೇಲೆ ಹೋಗುತ್ತೆ. ಭೂಮಿ ಸಾಮಾನ್ಯವಾಗಿ ಚೆನ್ನಾಗಿತ್ತಂತಂದ್ರೆ ಅದು ಸುಮಾರು 10-15 cm ತಕ್ಕ ಹೋಗುತ್ತೆ ಸಲಿಕೆಯನ್ನು ಅಥವಾ ಗುದ್ಲಿಂದನು. ಮಣ್ಣು ಗಟ್ಟಿಯಾಗಿತ್ತು, ಸಮಸ್ಯಾತ್ಮಕ ಮಣ್ಣು ಇತ್ತಂದ್ರೆ ಬಹಳ ಗಟ್ಟಿ ಹಾಳಾಗಿರುತ್ತದೆ ಅದು. ಹೌದು, ಗುದ್ಲಿಂದ ಹೊಡೆದ್ರು ಬೇಗ ಆಗೋದಿಲ್ಲ, ಬಟ್ ಪರವಾಗಿಲ್ಲ 10 cm ತಕ್ಕ ಹೋದ್ರು ಸಾಕು, 2-3 ಸರಿ ಹೊಡೆದು 10 cm ಆಳದಲ್ಲಿ ತಗೊಂಡ್ರು ಬರ್ತದೆ. ಅಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಭೂಮಿಯ ಮೇಲ್ಪೆದ್ರು ಅಷ್ಟನ್ನೇ ಬಕ್ಷಿ ತಗೊಂಡು ತಮ್ಮೊಂದು ಪರೀಕ್ಷೆ. ತಪ್ಪಾಗ್ತದೆ, ಮೊದಲು ಕಸ ಕಡ್ಡಿಯನ್ನ ತೆಗೆದು ರೈತರು, ಆಮೇಲೆ ಮಣ್ಣು ಬಹಳ ಗಟ್ಟಿ ಇತ್ತಂದ್ರೆ ಗುದ್ಲಿಯಿಂದ ತೆಗಿಬೇಕು, 10-15 cm ಆಳದಲ್ಲಿ ಆತರ ಒಂದು 15-20 ಕಡೆ ತೆಗೆದು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಪ್ರಯೋಗಾಲಯಕ್ಕೆ ತರಬೇಕು. ಹೇಗೆ ಹೇಳ್ತಿರ್ತ, ಒಬ್ಬ ಮಣ್ಣು ವಿಜ್ಞಾನಿಗಳಾಗಿದ್ದೀರಿ, ನಮ್ಮ ಭಾಗದಲ್ಲಿ ಮಣ್ಣಿನ ಫಲವತ್ತತೆ ಕಡೆ ರೈತ ಬಾಂಧವರು ಗಮನ ಹರಿಸ್ತಿದ್ದಾರೆ ಹೇಗೆ? ಈಗ ರೈತರು ಮಣ್ಣಿನ ಬಗ್ಗೆ ಗಮನ ಹರಿಸಿದ್ರಲ್ಲ, ಯಾಕಂದ್ರೆ ಏನಾಗ್ತಾ ಇದೆ ಅಂದ್ರೆ ರೈತರು ಕೂಡ ಈಗ ಕೃಷಿ ಅನ್ನೋದನ್ನ ನಾವು ಅದನ್ನು ವಿದ್ಯೆ ಅಂತ ಕನ್ಸಿಡರ್ ಮಾಡಬೇಕು. ಆಕ್ಚುಲಿ ಎಲ್ಲೋ ತಪ್ಪಾಗ್ತಾ ಇದೆ, ಅದು ಆಧುನಿಕ ಕೃಷಿ ವಿಜ್ಞಾನನೂ ಇರ್ಬೋದು ಅಥವಾ ನಮ್ಮ ಪಾರಂಪರಿಕ ಕೃಷಿ ಇರ್ಬೋದು, ಅಲ್ಲಿ ಏನೋ ನಡುವ ಗ್ಯಾಪ್ ಆಗಿದೆ, ತೊಂದರೆ ಆಗಿದೆ. ಈಗ ಭಾಳಷ್ಟು ಜನ ನವ ತರುಣರು SLC PUC ಓದಿರ್ತಾರೆ, ಕೃಷಿ ಮಾಡ್ಬೇಕಂತ ಬರ್ತಾ ಇದ್ದಾರೆ. ಬಟ್ ಅದು ಏನಂದ್ರೆ ವಿದ್ಯೆ ಒಂದು ತಲೆ ಅಂತಂದ್ರೆ ಇನ್ನೊಂದು ಮುಂದೆ ಹೋಗ್ತಾ ಇರ್ಬೇಕಾಗಿತ್ತು, ಎಲ್ಲೋ ಗ್ಯಾಪ್ ಆಗಿದೆ. ಯಾಕಂದ್ರೆ ಎಲ್ಲರೂ ರೈತರು ಕೂಡ ಏನಾಗ್ತದೆ, ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು ಅಂತ ಪಟ್ಟಣಕ್ಕೆ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಇದೊಂದು ಜೀವನದ ಒಂದು ಇದಲ್ಲ, ಅವಿಭಾಜ್ಯ ಅಂಗ. ಬಟ್ ಏನಾಗಿದೆ ಅಂದ್ರೆ ಕೃಷಿ, ಈಗ ಸರ್ವಜ್ಞ ಒಂದು ಮಾತು ಹೇಳಿದೆ ನಾನು ನೋಡಿ, ಏನಂದ್ರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಅಂತೇಳಿ. ಬಟ್ ಅದ್ರಲ್ಲಿ ಬಹಳಷ್ಟು ಅರ್ಥ ಇದೆ, ನಾವು ಎಲ್ಲೋ ಎಡುತ್ತಾ ಇದೀವಿ ತಪ್ಪು ಮಾಡಕ್ಕೆ ತಿಳ್ಕೊಳಕ್ಕೆ, ಅದರ ತಿಳುವಳಿಕೆ. ಯಾಕಂದ್ರೆ ಕೃಷಿ ಅನ್ನೋದು ಅದು ನಿರಂತರ ಅಭ್ಯಾಸ ಇದ್ದಂಗ, ಅದು ಯಾರು ಪರಿಪೂರ್ಣರಲ್ಲ, ಈವನ್ ನಾವು ವಿಜ್ಞಾನಿಗಳು ಕೂಡ ಪರಿಪೂರ್ಣರಲ್ಲ. ಯಾಕಂದ್ರೆ ನಿಸರ್ಗ ಅಷ್ಟು ರಹಸ್ಯಗಳನ್ನ ತನ್ನಲ್ಲಿ ಇಟ್ಕೊಂಡಿದೆ, ಅದು ನಿರಂತರ ವಿದ್ಯೆ ಇದ್ದಂಗೆ ಅದು. ಬಟ್ ಈಗೇನಾಗಿದೆ, ರೈತರು ಯಾವುದು ಬೆಳೆ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಇರ್ತದೆ, ದುಡ್ಡು ಬರುತ್ತೆ ಅನ್ನೋದು ಉದ್ದೇಶದಿಂದ ಆ ಬೆಳೆಯಿಂದ ಹೋಗ್ತಾ ಇದ್ದಾರೆ. ಮತ್ತೆ ಅನೇಕ ಪ್ರಮಾಣದ ಗೊಬ್ಬರಗಳು ಹಾಕ್ತಾ ಇದ್ದಾರೆ, ಅನೇಕ ಪ್ರಮಾಣದ ಔಷಧಿಗಳನ್ನ ಬಿಡ್ತಾ ಇದ್ದಾರೆ, ಒಟ್ಟ ಯಾವ್ದಾದ್ರು ರೀತಿ ಮಾಡಿ ಕಾಂಪಿಟೇಷನ್ ಆಗಿಬಿಟ್ಟಿದೆ ರೈತರಲ್ಲಿ. ಈಗ ಮಾಡ್ತಾ ಇದಾರೆ ಅಂದ್ರೆ ತಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ಎಲ್ಲಿ ತಪ್ತಾ ಇದೆ ಅಂತ ಅವ್ರಿಗೆ ಎಲ್ಲೋ ಒಂದ್ ಕಡೆ ತೊಂದರೆ ಆಗಿಬಿಟ್ಟು. ಈಗ ನೀವು ಎಲ್ಲ ತುಂಗಭದ್ರಾ ಕಮಾಂಡ್ ಏರಿಯಾದಲ್ಲಿ ನೋಡಿ, ರೈತರೆಲ್ಲವೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ಯಾಡಿ ಫೀಡ್ ಎಲ್ಲ ಏನಾಗ್ತದವ ಸುಮಾರು ಸವಳಾಗಿತ್ತು ಭೂಮಿ. ಬಟ್ ಆ ಸವಳ ಅಂದ್ರೆ ಉಪ್ಪು ಅಂಶ ಜಾಸ್ತಿ ಆಗಿತ್ತು. ಈಗ ಟಿ ಬಿ ಪಿ ಕಾರ್ಡ್ ಆದವರು ಸ್ವಲ್ಪ ಪ್ರೊಜೆಕ್ಟ್ ಕೊಟ್ಬಿಟ್ಟು ಅದಕ್ಕೆಲ್ಲ ಹಣಕಾಸು ಸಹಾಯ ಮಾಡೋದಕ್ಕೆ ಡ್ರೈನೇಜ್ ಎಲ್ಲ ಹಾಕೊಂಡ್ಬಿಟ್ಟು ಸುಮಾರು ಒಂದು 25,000 ಹೆಕ್ಟರ್ ಭೂಮಿಯನ್ನ ನಾವು ಮತ್ತೆ ಮಾಮೂಲಿ ನಾರ್ಮಲ್ ಆಗಿ ಮಾಡಿದ್ದೀವಿ. ಅದು ಟಿ ಬಿ ಪಿ ಕಾರ್ಡ್ ಆದವ್ರದ್ದು ಯೋಜನೆ ಇತ್ತದು. ಸೊ ಈಗೇನಾಗ್ತಾ ಇದಾವ ರೈತರುಗಳು ಈಗ ಈ ಕಡೆ ಕೃಷ್ಣ ಈ ಕಡೆ ಬಂದಾಗ ಈ ಸರಿ ಬಹಳಷ್ಟು ಜನರು ಮೆಣಸಿನಕಾಯಿಗೆ ಹೋಗಿದ್ದಾರೆ. ಮೆಣಸಿನಕಾಯಿ ಯಾಕಂದ್ರೆ ಮೆಣಸಿನಕಾಯಿ ರೇಟ್ ಜಾಸ್ತಿ ಬಂತಂದ್ರೆ ಎಲ್ಲ ಇವನು ಬೆಳಿಲಾರ್ದ್ರು ಕೂಡ ಈ ಕಡೆ ಮಂತ್ರಾಲಯ ಕಡೆ ಈ ಕಡೆ ಈ ಭಾಗದಲ್ಲಿ ಕೂಡ ಬೆಳಿಲಾರ್ದ್ರು ಕೂಡ ಈ ಸರಿ ಅವರು ನಾನು ರೈತರಿಗೆ ಕೇಳಿದೆ ಏನಪ್ಪ ಮುಂಚೆ ಏನು ಬೆಳೀತಿದ್ರೆ ಸರ್ ಇಲ್ಲಿ ಕಾಟನ್ ಬೆಳೀತಾ ಇದ್ದೀವಿ ತೊಗರಿ ಬೆಳೀತಿದ್ವಿ ಜೋಳ ಬೆಳೀತಿದ್ವಿ ಮತ್ತು ಈ ಸರಿ ಯಾಕೆ ಮೆಣಸಿನಕಾಯಿ ಸರ್ ರೇಟ್ ಚೆನ್ನಾಗಿತ್ತಲ್ಲ ಸರ್ ಅಂತೇಳಿ ಅಂದರೆ ಇಷ್ಟು ಬದಲಾವಣೆ ಆಗಿದೆ ಈಗ ರೇಟ್ ಎಲ್ಲ ಡೌನ್ ಆಗಿಬಿಟ್ಟದ. ಅದಕ್ಕೆ ಅವರು ರೈತರು ಎಲ್ಲ ನೋಡಿದೆ ನಾನು ಇಷ್ಟು ಪ್ರಮಾಣದಲ್ಲಿ ಅವು ಔಷಧದ ಡಬ್ಬಿಗಳಿದ್ದು ಅಲ್ಲೆಲ್ಲ ಔಷಧ ಅಷ್ಟು ಹೊಡೆದಿದ್ದಾರೆ ಯಾಕಂದ್ರೆ ಅವರು ಒಂದ್ಸರಿ ಬೆಳೆ ಹಾಕಿದ ಮೇಲೆ ಉಳಿಸ್ಕೊಳಕ್ ಕಷ್ಟಪಡ್ತಾ ಇದ್ದಾರೆ ಆಮೇಲೆ ಗೊಬ್ಬರನೂ ವಿಪರೀತವಾಗಿ ಬಳಸ್ತಾ ಇದ್ದಾರೆ. ಬಟ್ ಇದಕ್ಕೆ ಇವಾಗ ಯಾಕೆ ರೈತರು ನೋಡಿ ಅದ್ರ ಜೊತೆ ನಾವು ಬರೇ ಗೊಬ್ಬರ ಅಂದ್ಕೊಳ್ಳೆ ರೈತರ ತಿಳುವಳಿಕೆ ಏನಿದೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಗೊಬ್ಬರ ಅನ್ನೋದು ಆಕ್ಚುಲಿ ಮೂಲತವಾಗಿ ಒಂದು ಲವಣ ಲವಣ ಉಪ್ಪು ಅದು. ಈಗ ನಾವು ಊಟ ಮಾಡಬೇಕಾದ್ರೆ ತರಕಾರಿ ಎಲ್ಲ ತಿನ್ನಬೇಕು ಅದ್ರ ಜೊತೆ ಉಪ್ಪಿನಕಾಯಿ ಸ್ವಲ್ಪ ಇರುತ್ತೆ. ಹೌದು ಉಪ್ಪಿನಕಾಯಿನ ಊಟ ಅಂತ ತಿನ್ನಲ್ಲ. ಅಂದ್ರೆ ಈ ತರಕಾರಿ ಪಲ್ಯ ಏನಿದೆಲ್ಲ ಅದು ಸಾವಯವ ಪ್ರಮಾಣ ಅದು ಉಪ್ಪು ಏನದೆಲ್ಲ ಗೊಬ್ಬರ ಇದ್ದಂಗ. ಈಗ ಏನಾಗ್ಬಿಟ್ಟಿದೆ ಗೊಬ್ಬರನ್ನ ರೈತರು ಉಲ್ಟ ಆಗಿಬಿಟ್ಟದ. ಉಪ್ಪಿನಕಾಯಿನ ಊಟ ಅಂತ ಮಾಡಿದ್ರೆ ಏನಾಗ್ತದೆ ಅದು ನಮ್ಗೆ ಒಟ್ಟಿಗೆ ಹೆಂಗಾಗುತ್ತೆ ಆ ಭೂಮಿ ಎಷ್ಟು ತಡ್ಕೊಳ್ತದೆ. ಇದು ಒಂದ್ ದಿವಸದ ಎರಡು ದಿವಸದಲ್ಲ ತಲಾತಲ ಸುಮಾರು 35-40 ವರ್ಷದಿಂದ ಈ ತರ ರೈತರು ಲವಣಾಂಶ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಮಣ್ಣಿನ ಆರೋಗ್ಯ ಕೆಟ್ಟೋಗಿದೆ ಕೆಟ್ಟ ಹೋಗ್ತಾನೆ ಇದೆ. ಅದು ಇನ್ನೂ ನಾವು ವಿಜ್ಞಾನಿಗಳು ಕರೆಕ್ಟ್ ಆಗಿ ಹೇಳಕ್ಕೂ ಆಗ್ತಲ್ಲ ಯಾಕಂದ್ರೆ ಆ ಬದಲಾವಣೆ ಇಷ್ಟು ಸೂಕ್ಷ್ಮ ಪ್ರಮಾಣ ರೀತಿಯಲ್ಲಿ ಆಗ್ತಾ ಇದಾವ ಭೌತಿಕ ಗುಣಧರ್ಮ ಕೂಡ ಹಾಳಾಗಿದೆ. ಅಂದ್ರೆ ಸಾವಯವ ವಸ್ತುಗಳನ್ನ ನಾವು ಮಣ್ಣಿಗೆ ಸೇರಿಸ್ತಾ ಇಲ್ಲ ಪ್ರಮಾಣ ಕಡಿಮೆ ಆಗಿದೆ. ಸಾವಯವ ಬದಲಿದೆ ರಾಸಾಯನಿಕ ಪ್ರಮಾಣ ಜಾಸ್ತಿ ಆಗಿದೆ. ಬಟ್ ಈಗ ಕೆಲವು ಜನ ತಿಳುವಳಿಕೆ ಉಳ್ಳ ರೈತರು ನಿಧಾನಕ್ಕೆ ಸಾವಯವಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಬದಲಾವಣೆ ಆಗ್ತಾ ಇದೆ ಬಟ್ ಆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಈಗ ಮಣ್ಣಿನ ಫಲವತ್ತತೆ ಹೆಚ್ಚಾಗಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಏನ್ ಮಾಡ್ಬೇಕಂತ ಹೇಳ್ತೀರಿ? ಅದೇ ತಾವು ಫಸ್ಟ್ ರೈತರು ಬಾಂಧವರು ನೋಡ್ರಿ ಏನಾಗ್ತದೆ ಅಂದ್ರೆ ಸಾವಯವಕ್ಕೆ ಹೋಗ್ಬೇಕಂತಂದ್ರೆ ವಿಪರೀತ ತಿಪ್ಪೆ ಗೊಬ್ಬರ ಅವು ಕೂಡ ಕಾಸ್ಟ್ಲಿ ಆಗಿದೆ. ಯಾಕಂದ್ರೆ ಇವಾಗ ಎಲ್ಲರೂ ಟ್ರ್ಯಾಕ್ಟ್ರು ಮಷಿನರಿಗೆ ಹೋಗ್ತಾ ಇದಾರೆ ಆಕಳುಗಳು ಇವೇ ಕಡಿಮೆ ಆಗ್ತಾ ಇದಾವ ಗೊಬ್ಬರನೂ ಸಿಗ್ತಾ ಇಲ್ಲ. ಈಗ ಸಾವಯವ ಮಾಡ್ಕೊ ಈಗ ಸುಸ್ಥಿರ ಕೃಷಿ ಅಂತ ಹೇಳ್ತೀವಿ ನಾವು ಸಸ್ಟೈನೇಬಲ್ ಅಗ್ರಿಕಲ್ಚರ್ ಇದು ಬಹಳ ಪ್ರಾಮುಖ್ಯತೆ ಇದೆ. ಇದು ಏನಂದ್ರೆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಂದ್ರೆ ರೈತರಿಗೆ ತಮ್ಮಲ್ಲೇ ದೊರಕುವ ವಸ್ತುಗಳನ್ನ ಸರಿಯಾದ ಪ್ರಮಾಣದಲ್ಲಿ ಬೆಳೆಸ್ಕೊಂಡ್ಬಿಟ್ಟು ಒಳ್ಳೆ ಆದಾಯ ಒಳ್ಳೆ ಆರೋಗ್ಯ. ಈಗ ರೈತರು ನೋಡಿ ಔಷಧ ಅಂತ ಯೂಸ್ ಮಾಡ್ತಾರಲ್ಲ ಪೆಸ್ಟಿಸೈಡ್ಸ್ ಹರ್ಬಿಸೈಡ್ಸ್ ಸರಿಯಾಗಿ ಮಾಸ್ಕೇ ಹಾಕಲ್ಲ. ಹೌದು ಅವರು ಆಕ್ಚುಲಿ ರೈತರು ಕೃಷಿ ಅನ್ನೋದು ಒಂದು ಒಳ್ಳೆ ವಿದ್ಯೆ ಅಂತ ಯಾಕೆ ಹೇಳಿದ್ ಅಂದ್ರೆ ಅವ್ರು ಯಾವತ್ತು ನೋಡಿ ಕೃಷಿ ಭೂಮಿಲಿದ್ದಾಗ ನಾವು ಪ್ರತಿಯೊಂದು ನಮ್ಮ ದೇಹ ರೂಪುಗೊಂಡಿರೋದೇ ಪಂಚಭೂತಗಳಿಂದ. ಹೌದು ರೈತ ಈ ಪಂಚಭೂತದಲ್ಲಿ ಭೂಮಿ ಒಂದು ರೈತ ಇವೆಲ್ಲ ಪಂಚಭೂತಗಳ ಜೊತೆನೆ ಕರೆಕ್ಟ್ ಆಗಿ ಸಂಪರ್ಕದಲ್ಲಿ ಇರ್ತಾನೆ. ನಾವು ಈಗ ವಿಜ್ಞಾನಿಗಳು ಲ್ಯಾಬಲ್ಲಿ ಇರ್ತೀವಿ ಒಂದು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಅವ ರೈತ ಆಕಾಶ ವಾಯು ಜಲ ಭೂಮಿ ಮತ್ತು ಬೆಂಕಿ ಇವೆಲ್ಲ ಪಂಚಭೂತಗಳ ಜೊತೆ ಇಂಟ್ರಾಕ್ಷನ್ ಇರ್ತದೆ ಅವನಿಗೆ. ಹಿಂಗಾಗಿ ಅವ್ರ ರೈತನ ಆರೋಗ್ಯ ಕೆಡಕ್ಕೆ 100% ಕಡಿಮೆ. ಬಟ್ ಯಾಕೆ ಕೆಡ್ತಾ ಇದೆ ಅಂತಂದರೆ ರಾಸಾಯನಿಕ ಔಷಧಿಗಳು ಹೊಡಿಬೇಕಾದ್ರೆ ಆ ಪ್ರಮಾಣ ಸ್ಮಾಲ್ ಕಾನ್ಸನ್ ಅದು ಹುಳ ಕೊಲ್ಲುತ್ತೆ ಅಂದರೆ ಆ ವಿಷ ಅದು ರೈತ ಒಳಗಡೆ ಹೋಗ್ತಾ ಇದಾವ ನಿಧಾನಕ್ಕಾಗಿ ರೈತಕ್ಕೆ ಎಫೆಕ್ಟ್ ಆಗ್ತಾ ಇದಾವ. ಆಮೇಲೆ ಔಷಧಿ ಹೊಡೆದು ಬಂದಿರ್ತಾರೆ ಸರಿಯಾಗಿ ಸೋಪಿಂದ ಕೈ ತೊಕೊಳ್ಳಲ್ಲ ಏನಲ್ಲ ಆಮೇಲೆ ಔಷಧ ಡಬ್ಬಿನ ಅಲ್ಲೇ ಎತ್ಬಿಟ್ಟಿರ್ತಾರೆ ಅದು ಹೋಗಿ ಯಾವುದೋ ಪಕ್ಷಿ ಅಥವಾ ಕಾಳು ಎಲ್ಲ ಬಿದ್ದು ಒಂದರಿಂದ ಒಂದೊಂದು ಸಂಪರ್ಕ ಇದು ಕೊಂಡಿ ಇದು ವಾತಾವರಣ ಕೆಟ್ಟ ಹೋಗ್ತಾ ಇದಾವ. ಆಮೇಲೆ ಇನ್ನೊಂದು ಒಬ್ಬ ಹೊಡಿತಾ ಇರ್ತಾನೆ ಜಾಸ್ತಿ ಗಾಳಿ ಬಿಟ್ಟಿರ್ತದೆ ಇನ್ನೊಬ್ಬನ ಹೊಲಕ್ಕೆ ಹೋಗಿರ್ತದೆ ಅದು ಆ ರೈತಕ್ಕೆ ಎಫೆಕ್ಟ್ ಆದ ನಾವು ಅಂದ್ರೆ ಆ ಕಾರ್ಯಗಳು ಏನ್ ಮಾಡ್ತಾ ಇದ್ರೆ ನಮ್ಮ ನಮ್ಮ ಆರೋಗ್ಯ ವಾತಾವರಣ ಎಲ್ಲ ಕೆಡಿಸ್ಕೊಂತ ಇದ್ದೀವಿ ಮಾಸ್ಕ್ ಯೂಸ್ ಮಾಡಲ್ಲ. ಆಮೇಲೆ ರೈತರು ಆ ಡಬ್ಬಿನ ಅದನ್ನ ಎಲ್ಲಿ ಎಸಿಬೇಕು ಒಂದ್ ಕಡೆ ವಹಿಸ್ತಾ ಇಲ್ಲ ಎಲ್ಲೆಲ್ಲೂ ಎಸ್ಬಿಡ್ತಾರ ಅದು ನೀರು ಮಳೆ ನೀರು ಕೊಚ್ಕೊಂಡು ಹೋಗಿ ಯಾವ್ದಕ್ಕೆ ಯಾವ್ದಕ್ಕೆ ತೊಂದರೆ ಆಗ್ತದವ ಇವೆಲ್ಲ ಪ್ರಾಬ್ಲಮ್ಸ್ ಇದಾವೆ. ಬಟ್ ಏನಂದ್ರೆ ರೈತರು ಫಸ್ಟ್ ತಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು ಮೊದಲು. ಆಮೇಲೆ ಭೂಮಿಯ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ ಏನೇನು ತಾವು ಯಾಕಂದ್ರೆ ರೈತರಿಗೆ ಜಾಸ್ತಿ ಒಬ್ಬ ದಿನನಿತ್ಯ ಕಾಯಕದಲ್ಲೇ ವಿಜ್ಞಾನಿ ತರ ಆತ ತನ್ನ ಹೊಲದ ಬದುಗಳನ್ನ ಸರಿಯಾಗಿ ಮಾಡ್ಕೋಬೇಕು. ಆಮೇಲೆ ರೈತರಿಗೆ ಇನ್ನೊಂದು ತಪ್ಪು ತಿಳುವಳಿಕೆ ಏನಿದೆ ಅಂತಂದ್ರೆ ಹೊಲದ ಬದುಗಳ ಹತ್ರ ಯಾರೂ ಗಿಡಗಳು ಹಾಕಲ್ಲ. ಏನಂತಂದ್ರೆ ನಮ್ಗೆ ನೆರಳು ಬೀಳುತ್ತೆ ನನ್ನ ಬೆಳೆಗೆ ಅಡಚಣೆ ಆಗುತ್ತೆ ಅಂತ ಯಾಕಂದ್ರೆ ನೋಡಿ ಏನಾಗ್ತಾ ಇದೆ ಅಂದ್ರೆ ರೈತರು ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲಿ ಮರ ಇರುತ್ತೆ ಅದು ಮರ ಸುಮಾರು ಒಂದು ದೇಹ 100 ಟನ್ ಇದೆ ಅಂದ್ರೆ ಒಂದು 10,000 kg ತೂಕ ಇದೆ ಅಂತಂದ್ರೆ ಅದರದು 70-75% ನೀರು ಒಳಗಡೆ ಇಟ್ಕೊಂಡಿರ್ತದೆ ದೇಹದ ಒಳಗಡೆ. ಹೌದು ಹೌದು ಅಷ್ಟು ಪ್ರಮಾಣ ಸಾವಿರಾರು ಲೀಟರ್ ನೀರು ಪ್ರಮಾಣ ತನ್ನ ದೇಹದೊಳಗೆ ಹಿಡ್ಕೋಬೇಕಂತಂದ್ರೆ ಅಷ್ಟಕ್ಕಿಂತ 10 ಪಟ್ಟು ನೀರನ್ನ ಬೇರುಗಳ ಮುಖಾಂತರ ಸುತ್ತಮುತ್ತ ಹಿಡಿದಿಟ್ಟಿರ್ತದೆ ಭೂಮಿಯೊಳಗಡೆ. ಸೊ ಅಂದ್ರೆ ಅದು ಮಣ್ಣು ಸಂರಕ್ಷಣೆ ಮಾಡಿರ್ತದೆ, ನೀರನ್ನು ಸಂರಕ್ಷಣೆ ಮಾಡಿರ್ತದೆ, ಹಿಡಿದಿಟ್ಟಿರ್ತದೆ ಅಲ್ಲಿ. ಅಂದ್ರೆ ರೈತ ಬಾಂಧವರು ಬದುಗಳಲ್ಲಿ ಗಿಡಗಳನ್ನು ಹಾಕಿರುತ್ತೆ ಅಲ್ಲಿ, ಆ ಎಲ್ಲೆಲ್ಲಿ ನೀರಿನ ಕಣಗಳು ಇರ್ತದಲ್ಲ ಸೂಕ್ಷ್ಮಾಣು ಜೀವಿಗಳು ಬಹಳ ಇರ್ತಾವ, ಉತ್ಪತ್ತಿ ಆಗ್ತಿರ್ತಾವ, ತನ್ನ ಕ್ರಿಯೆಗಳನ್ನ ನಡೆಸಿರ್ತದೆ. ಅಂದ್ರೆ ಮಣ್ಣು ನಿರ್ಜೀವ ವಸ್ತು ಆಗದೆ ಸಜೀವ ವಸ್ತು ಆಗಿರುತ್ತೆ. ಸೊ ಗಿಡಗಳನ್ನ ಹಾಕೊಳ್ಬೇಕು. ಅಂದ್ರೆ ನಾವು ಯಾವ ತರ ರೈತರು ಇದು ಹೋಗ್ಬೇಕಂದ್ರೆ, ನಾವು ಈಗ ಮಾಡ್ತಿರೋ ತಮ್ಮ ಸಣ್ಣ ಸಣ್ಣ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದ್ರೆ ಸಾವಯವಕ್ಕೆ ಹೋಗೋದಕ್ಕಿಂತ ಮುಂಚೆ ಹೊಲದ ಬದುಗಳಿಗೆ ಗಿಡಗಳನ್ನ ಹಾಕೋದ್ರೆ ಅರಣ್ಯ ಕೃಷಿ ಪದ್ಧತಿ ಇದನ್ನು ಅಳವಡಿಸ್ಕೊಳ್ಳಬೇಕಾಗತ್ತೆ. ಬಹಳಷ್ಟು ಅನುಕೂಲಗಳು ಆಗ್ತಾ ಇದಾವೆ ಈ ತರ ಸಣ್ಣ ಸಣ್ಣ ಪದ್ಧತಿ. ಈಗ ರೈತರುಗಳು ಎಲ್ಲೆಲ್ಲ ಹೋಗಿರ್ತಾರೆ, ಬೇರೆ ಬೇರೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತೀರ, ಪ್ರಗತಿಪರ ರೈತರು ಹೊಲಕ್ಕೆ ಹೋಗಿರ್ತಾರೆ, ಅವರು ನೋಡ್ಬಿಟ್ಟು ಅಲ್ಲೆಲ್ಲಿ ಏನಿದೆ ನಿಧಾನಕ್ಕೆ ತಮ್ಗೆ ಎಷ್ಟಾಗುತ್ತೆ, ಯಾವುದು ರೈತರು ಎಷ್ಟು ರೊಕ್ಕ ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಅವನ್ನೆಲ್ಲ ಅಳವಡಿಸ್ಕೊಂಡು ಹೋದ್ರೆ ತೊಂದರೆ ಆಗ್ತದ ಅವರಿಗೆ. ಸೊ ನಿಧಾನವಾಗಿ ತಮ್ಮ ತಮ್ಮಲ್ಲಿ ಏನೇನು ರಿಸೋರ್ಸಸ್ ಅವೈಲೇಬಲ್ ಇದೆ ಅವನ್ನೇ ಬಳಸ್ಕೊಂಡು ಸಂರಕ್ಷಣೆ ಮಾಡ್ಕೋಬಹುದು ಮಣ್ಣನ್ನು. ಈಗ ರೈತ ಬಾಂಧವರು ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ, ಅದರಲ್ಲಿ ಯಾವ ಗೊಬ್ಬರವನ್ನು ಹಾಕಬೇಕು, ಯಾವ ಬೆಳೆಯನ್ನು ಹಾಕಬೇಕು, ಅಲ್ಲಿ ಏನೇನು ಅಂಶಗಳು ಮಣ್ಣು ಆರೋಗ್ಯ ಚೀಟಿಯಲ್ಲಿ ಇರ್ತದೆ? ಮಣ್ಣು ಆರೋಗ್ಯ ಚೀಟಿಯಲ್ಲಿ ನಾನು ಮುಂಚೆ ಹೇಳಿದಾಗೆ ಗುಣಧರ್ಮಗಳು, ರಸಸಾರ, ಆಮೇಲೆ ಇಂಗಾಲದ ಪ್ರಮಾಣ, ರಂಜಕ ಇವೆಲ್ಲ ಇರುತ್ತೆ. ಇದು ಮಣ್ಣು ಆರೋಗ್ಯ ಚೀಟಿನ ಈಗ ರೈತರು ಏನಂದ್ರೆ ಯಾವಾಗ ಅನುಕೂಲ ಆಗುತ್ತಂದ್ರೆ, ಒಮ್ಮೊಮ್ಮೆ ರೈತರು ಬೆಳೆ ಬೆಳೆದಿರ್ತಾರೆ, ಆ ಬೆಳೆ ಹೂ ಕಟ್ಟುವ ಹಂತದಲ್ಲಿ ಕಾಯಿ ಬಿದ್ದೋಗ್ತಿರ್ತಾವ, ಅಥವಾ ಅದು ಪ್ಲಾಂಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೆಳೆ ನಿಂತಿದ್ದ ಸಡನ್ ಆಗಿ ಒಣಗೋಗ್ಬಿಟ್ಟಿರ್ತದೆ, ಅವಾಗ ರೈತರಿಗೆ ಗೊತ್ತಾಗಲ್ಲ ಏನಾಗಿದೆ ಅಂತೇಳಿ. ಅವ್ರು ಏನು ಮಾಡ್ತಾರೆ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಅಲ್ಲಿಗೆ ಕಂಪ್ಲೇಂಟ್ ಕೊಡ್ತಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಬರ್ಕೊಳ್ತದೆ, ಈ ಥರ ರೈತರು ತೊಂದರೆ ಆಗಿದೆ, ನಿಮ್ಮಲ್ಲಿ ಒಂದು ಯಾವುದಾದ್ರು ಟೀಮ್ ಕಳಿಸ್ರಿ ಡಯಾಗ್ನೋಸ್ಟಿಕ್ ವಿಸಿಟ್ ಅಂತೇಳಿ. ಅವಾಗ ಕೃಷಿ ಇಲಾಖೆದವರು ಮನವಿ ಪತ್ರದ ಮೇಲೆ ಇವು ಕೃಷಿ ವಿಶ್ವವಿದ್ಯಾಲಯದವರು ನೋಡ್ತಾರೆ ಏನು ಪ್ರಾಬ್ಲಮ್ ಇದೆ ಅಂತೇಳ್ಬಿಟ್ಟು ಅವರೊಂದು ಬೇರೆ ಬೇರೆ ವಿಷಯ ತಜ್ಞರನ್ನ ಅಲ್ಲಿ ಕಳಿಸ್ಕೊಡ್ತಾರೆ. ಆ ಸಮಯದಲ್ಲಿ ಈ ಮಣ್ಣು ಆರೋಗ್ಯ ಚೀಟಿ ಇತ್ತಂದ್ರೆ ರೈತರು ಆ ವಿಜ್ಞಾನಿಗಳಿಗೆ ತೋರಿಸಿದರೆ ಅವ್ರಿಗೆ ಕೆಲವೊಂದ್ಸರಿ ಏನು ಪ್ರಾಬ್ಲಮ್ ಗೊತ್ತಾಗಲಿಲ್ಲ ಅಂದಾಗೂ ಈ ಮಣ್ಣು ಆರೋಗ್ಯದಲ್ಲಿ ಚೀಟಿಯಲ್ಲಿರುವ ಗುಣಲಕ್ಷಣಗಳನ್ನು ನೋಡಿ ಅವರೊಂದು ಏನಾದರೂ ಅಭಿಪ್ರಾಯ ತಾಳಕ್ಕೆ ಅನುಕೂಲ ಆಗ್ತದೆ. ಹೌದು, ಅಂತಂದರೆ ರೈತ ಬಾಂಧವರು ಕಡ್ಡಾಯವಾಗಿ ತೋಟಗಾರಿಕೆ ಬೆಳೆಯಿತ್ತಪ್ಪ ಅಂದರೆ 3 ಬೆಳೆಗಳ ನಂತರ, ಖುಷ್ಕಿ ಅಥವಾ ಮಳೆ ಆಶ್ರಿತ ಪ್ರದೇಶ ಇತ್ತಪ್ಪ ಅಂತಂದರೆ 3 ವರ್ಷಕ್ಕೊಮ್ಮೆ ಈ ಒಂದು ಮಣ್ಣು ಪರೀಕ್ಷೆಯನ್ನು ಚೆನ್ನಾಗಾಗ್ತದೆ. ಏನು ಹೇಳ್ತೀರಿ ಸರ್, ಈ ಒಂದು ಮಣ್ಣು ಪರೀಕ್ಷೆಯಿಂದ ಮಣ್ಣಿನ ಆರೋಗ್ಯ ಹೇಗೆ ಸಹಕಾರಿಯಾಗುತ್ತೆ? ಈಗ ಮಣ್ಣು ಪರೀಕ್ಷೆ ಮಾಡುವುದರಿಂದ ಮಣ್ಣಿನ ತೊಂದರೆ ಇದೇನೋ ಇಲ್ಲ ಅಂತ ಗೊತ್ತಾಗ್ತದೆ. ಇದ್ರ ಮೇಲೆ ರೈತರಿಗೆ ನಾವು ಹೇಳ್ಬೋದು, ನೋಡಪ್ಪ ನಿಮ್ಮ ಹೊಲದಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಬಹಳ ಕಡಿಮೆ ಇದೆ, ಇದನ್ನ ಹೆಚ್ಚು ಮಾಡಕ್ಕ ನೀವು ಕೆಲವೊಂದು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಸಜೆಸ್ಟ್ ಮಾಡ್ತೀವಿ. ಆಮೇಲೆ ಕೆಲವೊಂದಕ್ಕೆ ಪ್ರಮಾಣಗಳು, ಫಾರ್ ಎಕ್ಸಾಂಪಲ್ ಈಗ ನೀವು ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಕಡೆ ತುಂಗಭದ್ರಾ ಕಮಾಂಡ್ ಏರಿಯಾದಲ್ಲಿ ಬಹಳಷ್ಟು ಜನ ರೈತರು ಡಿ ಎ ಪಿ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ಫಾಸ್ಫರಸ್ ರಂಜಕ ಪ್ರಮಾಣ ಜಾಸ್ತಿನೇ ಇದೆ, ಅದು ಫಿಕ್ಸ್ ಆಗಿಬಿಟ್ಟಿದೆ. ಬಟ್ ಅದನ್ನ ಮತ್ತೆ ಸಸ್ಯಕ್ಕೆ ದೊರಕುವ ಯಾಕೆಂದ್ರೆ ಮಾಡುವ ಪದ್ಧತಿಯನ್ನು ಅನುಕೂಲ ಮಾಡ್ಕೊಂಡ್ರೆ, ಯಾಕಂದ್ರೆ ಡಿ ಎ ಪಿ ತುಂಬಾ ಕಾಸ್ಟ್ಲಿ, ಅದು ತುಂಬಾ ದುಬಾರಿ, ದುಬಾರಿ ಇದೆ. ಅದನ್ನ ಆ ಪ್ರಮಾಣನ ಕಡಿಮೆ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಅವ್ರದ್ದು ತಮ್ಮ ಖರ್ಚುಗಳನ್ನ ಕಡಿಮೆ ಮಾಡ್ಕೋಬಹುದು. ಅವಶ್ಯಕತೆ ಇಲ್ಲಾರದಲ್ಲಿ ಕೂಡ ಸಾವಯವ ಪ್ರಮಾಣ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಈ ಭೂಮಿಯಲ್ಲೇ ಏನ್ ಫಿಕ್ಸ್ ಆಗಿದೆಯಲ್ಲ ರಂಜಕ, ಅದು ನಿಧಾನಕ್ಕೆ ಮತ್ತೆ ಸಸ್ಯಕ್ಕೆ ದೊರಕುವ ಹಾಗೆ ಮಾಡ್ಕೊಳ್ಬಹುದು. ಬಟ್ ಇದೇನಂದ್ರೆ ಇದು ರೈತರು ಒಂದ್ಸರಿ ಬರೋದಿಲ್ಲ, ಇದು ನಿರಂತರವಾಗಿ ಅದರಲ್ಲಿ ಶ್ರಮ ಪಡ್ಬೇಕು ಆ ಕ್ರಮದಲ್ಲಿ. ಅಂದ್ರೆ 2 ವರ್ಷ 3 ವರ್ಷದಿಂದ ರಿಸಲ್ಟ್ ಗೊತ್ತಾಗಬಹುದು, ಅಷ್ಟು ತಾಳ್ಮೆ ಬೇಕು ರೈತರಿಗೆ. ಹೇಳಿ ಸರ್, ಈ ಒಂದು ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ, ಇತ್ತೀಚೆಗೆ ನಾವು ಬಹಳಷ್ಟು ವಿಚಾರಗಳನ್ನ ಮಾಡ್ತಾ ಇರ್ತೀವಿ, ರೈತರ ಆದಾಯ ದ್ವಿಗುಣ ಆಗಬೇಕು, ಖರ್ಚು ಕಡಿಮೆ ಆಗಬೇಕು, ಉತ್ಪಾದನೆ ಹೆಚ್ಚಾಗಬೇಕು, ಮುಖ್ಯವಾಗಿ ನಿವ್ವಳ ಲಾಭ ನಮಗೆ ಉಳಿಬೇಕು ಎಂಬಂತ ಒಂದು ವಿಚಾರವಾಗಿ ಬಂದ್ರೆ, ಇಲ್ಲಿ ರೈತರ ಆದಾಯ ದ್ವಿಗುಣ ಆಗ್ಲಿಕ್ಕೆ ಈ ಮಣ್ಣು ಪರೀಕ್ಷೆ ಹೇಗೆ ಸಹಕಾರಿ? ರೈತರ ಆದಾಯ ದ್ವಿಗುಣ ಆಗಕ್ಕೆ ಸರ್ಕಾರ ಕೂಡ ಅನೇಕ ಯೋಜನೆಗಳನ್ನು ರೂಪಿಸ್ತಾ ಇದಾವ. ಬಟ್ ರೈತರು ತಾವು ತಾವೇ ತಮ್ಮ ಹೆಚ್ಚು ತಮ್ಮ ಬುದ್ಧಿವಂತಿಕೆಯಿಂದ ಮುಂದುವರಿಯಕ್ಕೆ ನಾನು ಸಲಹೆ ಕೊಡ್ತೇನೆ. ಈಗ ಈ ಸದ್ಯಕ್ಕೆ ಬೇರೆ ಬೇರೆ ರೈತರನ್ನ ನಾನು ಅವ್ರು ಬಂದು ನಮ್ಮ ಜೊತೆ ಮಾತುಕತೆಯಿಂದ ಅವ್ರ ತೊಂದರೆ ಮಣ್ಣಿನ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ರಿಂದ ನನ್ನ ಅಭಿಪ್ರಾಯ ಏನಂದರೆ, ಈ ಸದ್ಯಕ್ಕೆ ಬೇಕಾಗಿರುವುದು ಅವ್ರಿಗೆ ನಾನು ಇಷ್ಟೇ ಹೇಳಿದ್ರು ರೈತರುಗಳಿಗೆ, ಮೊದಲು ನಿಮ್ಮ ಭೂಮಿಯನ್ನು ಎಷ್ಟಿದೆ, ಹೊಲ 5 ಎಕರೆ ಇರ್ಬೋದು 10 ಎಕರೆ ಇರ್ಬೋದು, ಎಲ್ಲ ಭೂಮಿಗಳನ್ನ ಸಮತಟ್ಟಾಗಿ ಮಾಡ್ಕೊಳ್ಳಿ, ಹೊಲದ ಬದುಗಳನ್ನ ಹಾಕ್ಕೊಳ್ಳಿ, ಆಮೇಲೆ ಸ್ಟ್ರಾಂಗ್ ಮಾಡ್ಕೊಳ್ಳಿ ಹೊಲದ ಬದುಗಳನ್ನ ಬಂಡುಗಳನ್ನ, ಆಮೇಲೆ ಆದಷ್ಟು ಹೊಂಗೆ ಅಥವಾ ನುಗ್ಗೆ ಈ ಥರ ಗಿಡಗಳನ್ನ ಬದುಗಳಿಗೆ ಹಾಕ್ಕೊಳ್ಳಿ. ಆಮೇಲೆ ಇನ್ನೂ ಒಂದೇನಂತಂದರೆ, ಈಗ ಕೆಲವೊಂದು ಭೂಮಿಗಳಲ್ಲಿ ಹಳ್ಳದ ಪಕ್ಕ ಇರ್ತವೆ, ಅಲ್ಲಿ ನೀರು ನಿಂತ್ಕೊಂಡ್ಬಿಟ್ಟು ಸವಳಾಗೋ ಚಾನ್ಸಸ್ ಇರ್ತವೆ. ಆಮೇಲೆ ರೈತರು ಕೂಡ ನೋಡಿರ್ಬೋದು ತಮ್ಮ ತಮ್ಮ ಹೊಲ ಎಲ್ಲೆಲ್ಲಿ ಇಳಿಜಾರು ಇರ್ತದೆ, ನೀರು ನಿಲ್ಲಿಸಾಗುತ್ತದೆ, ಅಲ್ಲಿ ಕರಿಜಲಿ ಮರ ಬೆಳೆದಿರ್ತದೆ, ಅಂದ್ರೆ ಯೆಲ್ಲೋ ಕಲರ್ ಫ್ಲವರಿಂಗ್ ಇರುತ್ತೆ, ಅದು ಬನ್ನಿ ಗಿಡದ ತರ ಇರ್ತದೆ. ಬನ್ನಿ ಗಿಡದಲ್ಲಿ ಸುಮಾರು ತಳಿಗಳಿದಾವಲ್ಲ, ಇದು ಕರಿಜಲಿ ಮರ ಇದೆಲ್ಲ. ಇದು ಏನಂದ್ರೆ ಇದು ಒಂದು ವಿಶೇಷ ಏನಂದ್ರೆ ಅಂತರ ಮರಗಳು ಇದನ್ನ ಕಡೆಯಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದು ಮಣ್ಣಿನಲ್ಲಿರುವ ಲವಣನ ಹೀರಿಕೊಂಡು ಉಳಿದ ಭೂಮಿಯನ್ನ ರಕ್ಷಣೆ ಮಾಡಿರ್ತದೆ. ಅದು ರಕ್ಷಣೆ ಮಾಡಿರ್ತದೆ. ಬಹಳಷ್ಟು ಜನ ಇದ್ರೆ ಅದಕ್ಕೆ ಮುಳ್ಳಾಗುತ್ತೆ, ಅದಾಗುತ್ತೆ, ತೊಂದರೆ ಆಗುತ್ತೆ ಅಂತ ಕಡಿದಾರೆ. ಕಡಿದ ಕೂಡಲೇ ಏನಾಗುತ್ತೆ, ಉಳಿದ ಭೂಮಿ ಎಲ್ಲ ಕಟ್ಕೊಂಡ್ ಬರುತ್ತೆ, ತವಳಾಗ್ತಾ ಇದಾವೆ. ಸೊ ಅಂತರ ಗಿಡಗಳನ್ನ ಎಲ್ಲೆಲ್ಲಿ ಹಳ್ಳದ ಪಕ್ಕ ಇರ್ತಾವ, ಅವ್ರು ಸಾಲು ಮಟ್ಟ ಬುದ್ಧಿವಂತಿಕೆಯಿಂದ ಒಂದೆರಡು ಸಾಲಲ್ಲಿ ಕರಿಜಲಿ ಮರ ಈಗ ಸಸಿಗಳನ್ನ ಈಗ ಅರಣ್ಯ ಇಲಾಖೆದವರು ಕೊಡ್ತಾ ಇದ್ದಾರೆ ರೈತರಿಗೆ. ಸೊ ಅವನು ತಂದ್ಬಿಟ್ಟು ಅಲ್ಲೆಲ್ಲ ಹಾಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ದು ಉಳಿದ ಭೂಮಿ ಮಣ್ಣು ಸವಳಾಗದ ರೀತಿಯಿಂದ ಸಮಸ್ಯಾತ್ಮಕವಾಗಿ ಆಗದೇ ಇರೋದು ತಿಳಿಸೋದು. ಅದು ಇದು ನೀವೆಲ್ಲ ಬೆಳಿಬೇಕಂದ್ರೆ ಇದು ಈಗ ನೀವು ಈಗ ಈಗ ಅಂದರೆ 30-40 ವರ್ಷದವರೆಗೆ ಮಣ್ಣಿಗೆ ಏನು ತೊಂದರೆ ಬರಲ್ಲ, ಆ ಥರ ಕಾಪಾಡ್ತದೆ. ಇನ್ನೊಂದು, ಪ್ರತಿಯೊಬ್ಬ ರೈತರು ಸಾಧ್ಯವಾದಷ್ಟು ಪ್ರತಿಯೊಂದು ಮನೆಗೆ ಒಂದು ದೇಸಿ ಆಕಳ, ಅದು ಎಷ್ಟು ತೊಂದರೆ ಆದರೂ ಪರವಾಗಿಲ್ಲ. ನೀವು ರೈತರು ಏನಂತಾರೆ, ಯಾರು ಆಳುಗಳು ಸಿಗಲ್ಲ ಸರ್, ಅದು ಸಿಗಲ್ಲ ಇದು ಸಿಗಲ್ಲ ಅಂತಾರೆ. ಬಟ್ ಆದರೂ ಕೂಡ ನೀವು ಅದನ್ನು ಮನೆಯಲ್ಲಿ ನೀವು ಹಾಕಿಕೊಳ್ಳೋದ್ರಿಂದ ಅದು ಎಲ್ಲ ಅದರದ ಆಕಳದ ಗೆಂಜಲು ಅದನ್ನು ನೀವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಭೂಮಿ ಮೇಲೆ ಅಲ್ಲೆಲ್ಲೆಲ್ಲ ಚಿಮ್ಸ್ರಿ. ಯಾವಾಗಂದ್ರೆ ಯಾವಾಗಾದರೂ ಸುಮಿಸ್ಬೋದು, ಬಟ್ ಮಾನ್ಸೂನು ಮಳೆಗಾಲ ಆರಂಭಕ್ಕಿಂತ ಮುಂಚೆ ಸ್ವಲ್ಪ ಸಿಮ್ಸಿದ್ರೆ ಭೂಮಿಯ ಆಳದಲ್ಲಿರುವ ಎರೆಹುಳುಗಳು ಕೂಡ ಆ ವಾಸನಕ್ಕೆ ಮೇಲೆ ಬರ್ತಾವ. ನೀವು ರೈತರು ಜಾಸ್ತಿ ಪ್ರತಿ ವರ್ಷ ಮಣ್ಣಿನ ಪರೀಕ್ಷೆ ಮಾಡೋದು ಬೇಕಾಗಿಲ್ಲ. ನಿಮ್ಮ ಭೂಮಿ ಸರಿಯಾಗಿ ಇದಿಲ್ಲ ಅಂದ್ರೆ ಒಂದು 15 ಸೆಂಟಿಮೀಟರ್ ಮಳೆ ಬಿದ್ದು ಒಂದು ವಾರದ ನಂತರ ಅಥವಾ 10 ದಿವಸದ ನಂತರ 15 ಸೆಂಟಿಮೀಟರ್ ಆಳ ತೆಗೆದು ನೋಡಿದ್ರೆ ನಿಮಗೆ ಅಲ್ಲಿ ಒಂಥರ ತಿಪ್ಪೆ ಗೊಬ್ಬರದ ವಾಸನೆ ಬಂದಂಗೆ ಆಗುತ್ತೆ, ಇಲ್ಲ ಎರೆಹುಳು ಕಾಣಿಸ್ತಾವ. ಸಪೋಸ್ ಎರೆಹುಳು ಕಾಣಿಸ್ತಾ ಇದಾವೆ ಅಂದ್ರೆ ನಿಮ್ಮ ಭೂಮಿ ಫಲವತ್ತಾದ ಇದ್ದಂಗಂತ ಅದೊಂದು. ಆಮೇಲೆ ಇನ್ನೊಂದು ಏನಾದ್ರೆ ಈ ದೇಸಿ ಆಕಳದ್ದು ಗೆಂಜಲಾಯಿತು ಸೆಗಣಿ ಆಯಿತು ಇದನ್ನೆಲ್ಲ ಭೂಮಿಗೆ ಬೆಳೆಸಿದ್ರಿಂದ ಅದರಲ್ಲಿ ಭಾಳಷ್ಟು ಔಷಧ ಗುಣಗಳಿದ್ದಾವೆ. ಈಗ ನಮ್ಮ ವಿಜ್ಞಾನ ಬರೀ ಅದನ್ನು ಗೊಬ್ಬರ ಅಂತ ತಗೊಂಡಿದೆ. ಹೌದು, ಬಟ್ ಈಗ ಹೇಳ್ತಾ ಇದ್ದಾನೆ ನೋಡಿ, ಅದು ಈವನ್ ಗೆಂಜಲ ಇದೆಲ್ಲ ಇಟ್ ಈಸ್ ಯೂಸಿಂಗ್ ಆಸ್ ಎ ಕ್ಯಾನ್ಸರ್ ಮೆಡಿಸಿನ್ ಇನ್ ಫಾರಿನ್. ಅದರದ್ದು ಮಾಡಿಬಿಟ್ಟು ಡಿಸ್ಟಿಲ್ ಮಾಡಿಬಿಟ್ಟು ಕ್ಯಾನ್ಸರ್ ಪೇಷಂಟ್ಗಳಿಗೆ ಔಷಧ ರೂಪದಲ್ಲಿ ಕೊಡ್ತಾ ಇದ್ದಾರೆ, 5 ml 10 ml. ಅಷ್ಟು ಗುಣಗಳಿದ್ದಾವೆ. ಆಮೇಲೆ ಇದು ಸೆಗಣಿ ಗೊಬ್ಬರ ಅದೆಲ್ಲ ಮಾಡಿಕೊಂಡು ಪಂಚಗವ್ಯ ಈಗ ರೈತರು ಭಾಳಷ್ಟು ಜನ ಪ್ರಗತಿಪರ ರೈತರು ನೈಸರ್ಗಿಕ ಕೃಷಿ ಅಂತ ಆಗಿಸ್ಕೊಂಡು ತಾವು ತಾವೇ ಮಾಡ್ತಾ ಇದ್ದಾರೆ. ಅವರು ಒಂಥರ ವಿಜ್ಞಾನಿಗಳಿಗಿಂತ 2 ಪಟ್ಟು ಮುಂದಿದ್ದಾರೆ, ಅಷ್ಟು ನಾಲೆಜ್ ಅವ್ರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಒಳ್ಳೆಯದು ಸರ್. ಮುಖ್ಯವಾಗಿ ರೈತ ಬಾಂಧವರು ಗಮನಿಸಬೇಕು, ಯಾಕಂತಂದ್ರೆ ಮಣ್ಣು ಎಲ್ಲ ಬೆಳೆಗಳಿಗೆ ಮೂಲವಾಗಿರುವಂತಹ ಒಂದು ವಸ್ತು. ಮಣ್ಣಿನ ಸಂರಕ್ಷಣೆ ಮಾಡ್ಕೋಬೇಕು, ಮಣ್ಣಿನ ಫಲವತ್ತತೆ ಕಡೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು, ಸಾಕಷ್ಟು ಸಾವಯವ ಪದಾರ್ಥಗಳನ್ನು ಮತ್ತೆ ಮಣ್ಣಿಗೆ ಸೇರಿಸುವಂಥದ್ದು ಆ ಕೆಲಸವನ್ನು ಮಾಡಬೇಕಾಗ್ತದೆ. ಜೊತೆಗೆ ನಮ್ಮ ಬದುಗಳನ್ನು ಸ್ವಚ್ಛವಾಗಿಟ್ಕೋಬೇಕು, ಒಳ್ಳೊಳ್ಳೆ ಮರಗಳನ್ನು ಹಾಕೋಬೇಕು, ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಕಷ್ಟು ತಂತ್ರಜ್ಞಾನಗಳನ್ನು ನಮ್ಮ ರೈತ ಬಾಂಧವರು ಅಳವಡಿಸಿಕೊಳ್ಬೇಕು. ಮುಖ್ಯವಾಗಿ ಮಣ್ಣು ಪರೀಕ್ಷೆಯನ್ನು ಬೆಳೆ ಕಟಾವಾದ ನಂತರ ಕಡ್ಡಾಯವಾಗಿ ಮಾಡಬೇಕಾಗ್ತದೆ. ಮಣ್ಣು ಪರೀಕ್ಷೆಯಿಂದ ನಮಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತದೆ. ಆ ಮಾಹಿತಿಯ ಅನುಗುಣವಾಗಿ ನಾವು ಈ ಒಂದು ಬೆಳೆಗಳನ್ನು ಹಾಕಲಿಕ್ಕೆ, ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಹೋಗಲಿಕ್ಕೆ, ರಸಗೊಬ್ಬರಗಳನ್ನು ಪೂರೈಕೆ ಮಾಡುವಂತಹ ಒಂದು ಕೆಲಸವನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೆನೆ ಮಾಡಬೇಕಾಗ್ತದೆ. ಆದ್ದರಿಂದ ರೈತ ಬಾಂಧವರು ಕಡ್ಡಾಯವಾಗಿ ನಿಮ್ಮ ಬೆಳೆಯ ಒಂದು ಉತ್ತಮ ಇಳುವರಿಗಾಗಿ ಕಡ್ಡಾಯವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ. ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಅಥವಾ ಕೃಷಿ ಇಲಾಖೆಯ ಮಣ್ಣು ಪರೀಕ್ಷಾ ಕೇಂದ್ರ ಆಗಿರ್ಬೋದು, ಅಥವಾ ಕೃಷಿ ಮಹಾವಿದ್ಯಾಲಯದ ಮಣ್ಣು ಪರೀಕ್ಷಾ ಒಂದು ಶಾಲೆಗಳಿಗೆ ಹೋಗಿ ರೈತ ಬಾಂಧವರು ಒಂದು ಶಿಫಾರಸು ಮಾಡಿದಂತಹ ಒಂದು ವಿಧಾನದಲ್ಲಿ ಒಳ್ಳೆ ಮಾಹಿತಿಯನ್ನು ಪಡೆದುಕೊಂಡು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದ್ರೆ ಒಳ್ಳೆಯ ಇಳುವರಿ ಸಾಧ್ಯ ಆಗ್ತದೆ. ಇವೆಲ್ಲ ವಿಚಾರಗಳನ್ನು ರೈತ ಬಾಂಧವರು ಗಮನಿಸ್ತಾರೆ ಎಂಬಂತ ಒಂದು ವಿಚಾರದೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಓದ್ಕೊಟ್ಟಿದ್ದಕ್ಕೆ ಡಾಕ್ಟ್ರೆ ತಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಣ್ಣಿನ ಸಂರಕ್ಷಣೆ ಮತ್ತು ಮಣ್ಣು ಪರೀಕ್ಷೆಯ ಮಹತ್ವ ಈ ವಿಷಯ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ವೀರೇಶ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದರೆ ಇವರನ್ನು ಸಂದರ್ಶಿಸಿದ ಅವರು ಅಮರೇಶ್ ಆಸಿಹಾಳ್. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29.8-32.3°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 19.9-20.4°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 56-83% ಮತ್ತು ಕನಿಷ್ಠ ಆರ್ದ್ರತೆ 14-33% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ ಹತ್ತರಿಂದ 14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ ಭತ್ತ, ದ್ವಿದಳ ಧಾನ್ಯಗಳು ಮತ್ತು ಇತರೆ ಆಹಾರ ಬೆಳೆಗಳಿಗೆ ಸಂಜೆಯ ಸಮಯದಲ್ಲಿ ಶೀತದ ಗಾಳಿಯಿಂದ ಸಂರಕ್ಷಿಸಲು ನೀರಾವರಿ ನಿರ್ವಹಣೆಯನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡು ಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಶೀತ ವಾತಾವರಣದಲ್ಲಿ ಮಣ್ಣಿನ ಪೋಷಕಾಂಶಗಳನ್ನು ಅನ್ವಯಿಸಬೇಡಿ. ಕಳಪೆ ಬೇರಿನ ಚಟುವಟಿಕೆಯಿಂದಾಗಿ ಸಸ್ಯಗಳು ಆ ಒಂದು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ ಶೇಕಡ 10-12, ದ್ವಿದಳ ಧಾನ್ಯಗಳ ತೇವಾಂಶ ಶೇಕಡ 9, ಎಣ್ಣೆಕಾಳುಗಳ ತೇವಾಂಶ ಶೇಕಡ 8 ಮತ್ತು ತರಕಾರಿ ಬೀಜಗಳು ಶೇಕಡ 5-6. ಇದರಿಂದ ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು. ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಮುಂಚಿತವಾಗಿ ಬಿತ್ತಿದ ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವನ್ನು ಮಾಡಬೇಕು. ಕಡಲೆಯಲ್ಲಿ ಕಾಯಿಕೊರಕದ ಹತೋಟಿಗಾಗಿ 0.3 ಮಿಲಿಲೀಟರ್ ಇಂಡಾಕ್ಸಿ ಕಾರ್ಬ್ 14.5% ಮತ್ತು 0.2 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥಿನ್ ಹಾಳೆಯಿಂದ ಮುಚ್ಚಿ ಮತ್ತು ಬೆಳಗ್ಗೆ ತೆಗೆಯಿರಿ. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕುವುದು ಮತ್ತು ಬೆಳಗ್ಗೆ ನೀರನ್ನು ಹೊರಗೆ ತೆಗೆಯಬೇಕು. ಇನ್ನು ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ ಶೇಕಡ 25% ಕಡಿಮೆ ಮಾಡಬಹುದು. ಹತ್ತಿ ಬೆಳೆಯು ಕಟಾವಿನ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರುಬುರಿ ರೋಗದ ಕೀಟಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿಚೀಲದಲ್ಲಿ ಶೇಖರಿಸಿ ಇಡಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕೊರುವಿನ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕ್ವಿನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನಲ್ಲಿ ಇಳುವರಿ ಹೆಚ್ಚಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರ ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದರೆ. ರೈತ ಬಾಂಧವರೀಗ ಕೇಳೋಣ ಪೇಟೆ ದಾಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಮೊದಲಿಗೆ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ, ಸಜ್ಜೆ ಕನಿಷ್ಠ 2,100 ರೂಪಾಯಿಗಳಿಂದ ಗರಿಷ್ಠ 2,625 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 2,130 ರೂಪಾಯಿಗಳಿಂದ 2,170 ರೂಪಾಯಿಗಳು, ತೊಗರಿ ಕನಿಷ್ಠ 6,923 ರೂಪಾಯಿಗಳಿಂದ ಗರಿಷ್ಠ 7,400 ರೂಪಾಯಿಗಳು. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಭತ್ತ ಹೊಸ ಸೋನಾ ಮಸೂರಿ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ಭತ್ತ ಹಳೆ ಸೋನಾ ಮಸೂರಿ 2,514 ರೂಪಾಯಿಗಳಿಂದ 2857 ರೂಪಾಯಿಗಳು. ರೈತ ಬಂಧುವರೇ, ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಹತ್ತಿ ಹೈಬ್ರಿಡ್ 44, ಕನಿಷ್ಠ 6500 ರೂಪಾಯಿಗಳಿಂದ ಗರಿಷ್ಠ 7550 ರೂಪಾಯಿಗಳು. ಶೇಂಗಾ ಗುಂಗುರಿ 3385 ರೂಪಾಯಿಗಳಿಂದ 6219 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 2172 ರೂಪಾಯಿಗಳು. ಭತ್ತ ಸೋನಮಸೂರಿ 2039 ರೂಪಾಯಿಗಳಿಂದ 2695 ರೂಪಾಯಿಗಳು. ಕೆಂಪು ತೊಗರಿ 7000 ರೂಪಾಯಿಗಳಿಂದ 8170 ರೂಪಾಯಿಗಳು. ಬಿಳಿ ತೊಗರಿ 6000 ರೂಪಾಯಿಗಳಿಂದ 8128 ರೂಪಾಯಿಗಳು. ರೈತ ಬಂಧುವರ ಇದುವರೆಗೆ ಲಿಂಗಸ್ಕೂರು ಮಾನ್ವಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆಯನ್ನು ಕೇಳಿದ್ರಿ. ಇದಾಗಿತ್ತು ಇವತ್ತಿನ ರೈತ ಬಂಧುವರ